ಸತ್ಯವನ್ನ ಪ್ರಪಂಚದಲ್ಲಿ ಯಾರೂ ಇನ್ನು ಕಂಡಿಲ್ಲ ಅಂತ ಅವರು ಕಂಡವರು ಪ್ರಚಾರವನ್ನು ಕಂಡವರು ಕಂಡರೆ ಆ ಸೌಂದರ್ಯ ಎಷ್ಟು ವಿಲಕ್ಷಣವಾಗಿತ್ತು ಅಂದ್ರೆ ಲೋಕದಲ್ಲಿ ಎಲ್ಲರೂ ಅಂತ ಒಂದು ವ್ಯಕ್ತಿತ್ವ ಪರ್ಸನಾಲಿಟಿ ಆ ಎತ್ತರ ಆ ಒಂದು ಅಕ್ಷರಿಯ ಅಕ್ಷರವು ಪ್ರಾಣದೇವರದ್ದು ಅತ್ಯಕ್ಷ ಲಕ್ಷಣಗಳನ್ನ ವ್ಯಕ್ತಪಡಿಸಿದಂತಹ ರೂಪ ಅಂತ ನಾರಾಯಣ ಪಂಡಿತ ಹೇಳ್ತಾರೆ. ಹಾಗೆ ಪ್ರಾಣದೇವರಲ್ಲಿ ಸ್ತ್ರೀಯರಲ್ಲಿ ಲಕ್ಷ್ಮೀ ಭಾರತೀಯರಲ್ಲಿ ಲಕ್ಷ್ಮಿಯನ್ನು ಪೂರ್ಣ ಪ್ರಮಾಣದಲ್ಲಿ ಅದರ ನಂತರ ಮಾಡುತ್ತಾರೆ. ಅದನ್ನು ಕೂಡ ಮಹಾಭಾರತ ಮಾಡುತ್ತಾರೆ. ಆ ಕಾಲದಲ್ಲೇ ಮಹಾಭಾರತದ ಕಾಲದಲ್ಲೇ ವಯಸ್ಸತಿ ಮಹಾಮೇಯರನ್ನು ಬಿಟ್ಟುಕೊಂಡು ಆ ಕಾಲದಲ್ಲಿ ಯಾವುದೇ ಒಬ್ಬ ಹೆಣ್ಣು ಧ್ರೂಪದೇಶ ಸುಂದರಿಯಾಗಿರಲಿಲ್ಲ. ಆ ಕಾಲದ ಸ್ತ್ರೀಯರಲ್ಲೇ ಅತ್ಯಂತ ಸುಂದರಿಯಾಗಿರ್ತಕ್ಕಂಥ ಹೀಗೆ ಮುದಿಯಲ್ಲಿ ಅವತಾರ ಮಾಡಿದಾಗಲೂ ಅದು ವಿಶೇಷ ಏನಂದ್ರೆ ಬೇರೆ ದೇವತೆಗಳಿಗೆ ಆಗಿರುತ್ತೆ. ಬೇರೆ ದೇವಾಂಶ ಸಂಬೋಧರು ಭೂಮಿಯಲ್ಲಿ ಅವತಾರ ಮಾಡಿದಾಗ ಮೂಲ ಸೌಂದರ್ಯ ಎಲ್ಲ ಇರುತ್ತೆ. ಅದು ಮೂಲ ಸೌಂದರ್ಯ ಕ್ರಾಸವಾಗಿ ಸ್ವಲ್ಪ ಅವಲಕ್ಷಣಗಳಿರುತ್ತೆ. ಇದನ್ನೇ ಇರೋಲ್ಲ ಅರ್ಜುನಲ್ಲಿ ಕೆಲವು ಅವಲಕ್ಷಣಗಳಿತ್ತು ಅನ್ನತಕ್ಕಂಥ ಮಾತು ಮಹಾಭಾರತ ಕಾರಣ ಸ್ವಲ್ಪ ನಿಜವಾಗಿ ನೀರಿನಲ್ಲಿ ಇರಬಾರದಂತಹ ದೊಡ್ಡ ಎದ್ದು ಕಾಣಬೇಕಾದ್ರೆ ಸ್ವಲ್ಪ ಜೋರು ಹೊಟ್ಟೆ ಹೊಟ್ಟೆ ಜೋರಾಗಿತ್ತು ಅರ್ಜುನ ಈ ಸೇರಿನದ್ದು ಬಹಳ ಪ್ರಪುರಷ್ಟಾಗಿತ್ತು. ಹಾಗೆ ದೇವತೆಗಳಲ್ಲಿ ಕೂಡ ಎಲ್ಲರಲ್ಲಿಯೂ ಒಂದು ರೂಪದ ಸೌಂದರ್ಯದ ಪೂರ್ಣ ಅಭಿವ್ಯಕ್ತಿ ಅವತಾರ ರೂಪದಲ್ಲಿ ಆಗುತ್ತೆ. ಆದರೆ ಭಗವಂತ ಲಕ್ಷ್ಮಿ ಪ್ರಾಣದೇವರು ಭಾರತಿ ಇವರು ಭೂಮಿಯಲ್ಲಿ ಅವತರಿಸಿ ಬಂದಾಗಲೂ ಕೂಡ ಆ ರೂಪ ಸೌಂದರ್ಯದ ಅಭಿವ್ಯಕ್ತಿ ಪೂರ್ಣ ಪ್ರಮಾಣದಲ್ಲಿ ಇವರೆಲ್ಲ ಕಣ್ಣಿನಲ್ಲಿರೋ ಈ ಮಾತು ಕಣ್ಣಿನಲ್ಲಿರತಕ್ಕಂಥದ್ದು ಸೌಂದರ್ಯದ ನ್ಯಾಮ ಶಕ್ತಿಗಳು ಪ್ರಾಣ ಭಾರತೀಯರು ಕಣ್ಣಲ್ಲಿದ್ದಾರೆ ಲಕ್ಷ್ಮೀ ಕಾಣಿಸುತ್ತಾರೆ. ವಿಶೇಷವಾಗಿ ಇಲ್ಲಿ ನಾರಾಯಣನ ಮತ್ತು ಪ್ರಾಣದೇವರ ಉಪಾಸನೆ ಏತಂ ಸವ್ಯತ್ವ ಮಹಾ ಇತ್ಯಾಚಕ್ಷತೆ. ಹಾಗಾಗಿ ಭಗವಂತನನ್ನ ಎಲ್ಲ ಸೌಂದರ್ಯಗಳು ಎಲ್ಲಿ ಬಂದು ಸೇರುತ್ತಾವೋ ಅಂತಹ ಸೌಂದರ್ಯದ ನಿಧಿ ಅಂತ ಆ ರೂಪವನ್ನು ಕಂಡವರು ಹೇಳ್ತಾರೆ. ಯಾಕೆಂದ್ರೆ ಏತಂ ಈ ಸರ್ವಾಣಿ ರೂಪಾಣಿ ಸವಾಮಾನಿ ಅತಿ ಸವ್ಯತ್ ಜಗತ್ತಿನ ಎಲ್ಲ ಸೌಂದರ್ಯಗಳು ಅವನಲ್ಲಿ ಹೋಗಿ ಸೇರಿಕೊಂಡಿವೆ. ಆದ್ದರಿಂದ ಸೌಂದರ್ಯದ ಸಮಗ್ರ ಸಾಕಾರ ಮೂರ್ತಿ ಅಂತ ಭಗವಂತನನ್ನ ಸವ್ಯದ್ವಾಮ ಸವ್ಯದ್ವಾಮ ಅಂತ ಕರೀತಾರೆ. ಆ ಸೌಂದರ್ಯದ ಮೂರ್ತಿಯಾಗಿ ಕಣ್ಣಿನಲ್ಲಿ ಪ್ರತಿಯೊಬ್ಬರಿಗೆ ಎಂದು ಭಗವಂತ ಕಲಿಸಿದ್ದಾರೆ. ಹೀಗೆ ಉಪಾಸನೆ ಮಾಡಿದರೆ ಸರ್ವಾಂಗೇ ನಮ್ಮ ಭಾವಾನಿ ಸಂಯಂತಿ ವಿಜಯವೂ ವೇದ. ಯಾರು ಭಗವಂತನನ್ನ ಸಂಯದ್ವಾಮ ಅಂತ ಉಪಾಸನೆ ಮಾಡ್ತಾರೆ ಅವರಲ್ಲಿ ಕೂಡ ಎಲ್ಲ ಸೌಂದರ್ಯಗಳು ಬಂದು ಸೇರ್ತವೆ. ಎಲ್ಲ ಸೌಂದರ್ಯಗಳು ಅವರ ಸ್ವಾಧೀನಕ್ಕೆ ಬರ್ತಾರೆ. ಬೆಳೆಸಿದಂತಹ ರೂಪದಲ್ಲಿ ಸರ್ವಾಣಿ ಮಾಮಾನಿ ಏನಮ್ಮ ಸಂಯಂತಿ ವಿಜಯವ ವೇದ. ಹೀಗೆ ಭಗವಂತನನ್ನು ಸಂಯದ್ವಾಮ ಅಂತ ಉಪಾಸನೆ ಮಾಡಿದವರು ಕೂಡ ಎಲ್ಲ ಸೌಂದರ್ಯಗಳನ್ನು ತನ್ನ ಸ್ವಾಧೀನದಲ್ಲಿ ವಶಪಡಿಸಿಕೊಂಡು ಬಂದರು. ಅಂದ್ರೆ ಭಗವಂತನಷ್ಟು ಅಲ್ಲ, ಒಂದು ಮಟ್ಟದ್ದು ಎಲ್ಲವೂ ಅಷ್ಟೆ. ಇದು ಒಂದು ಉಪಾಸನೆ. ಆಮೇಲೆ ಏಷ ಉದೇವ ವಾಮನಿ ಏಷ ಹಿ ಸರ್ವಾಣಿ ವಾಮಾನಿ ನಯತಿ ಸರ್ವಾಣಿ ಮಾಮಾನಿ ನಯತಿ ಏವಂ ವೇದ ಏಷು ದೇವ ಭಾವನಿ ಏಷ ಹಿ ಸರ್ವೇಷು ಲೋಕೇಶು ಭಾತಿ ಸರ್ವೇಷು ಲೋಕೇಶು ಭಾತಿ ಏವಂ ವೇದ. ಆಮೇಲೆ ಇಲ್ಲಿಯ ಸಂಯದ್ವಾಮ ಅನ್ನುವುದನ್ನ ಸ್ವಲ್ಪ ಬಿಡಿಸಿದರೆ ಭಗವಂತ ಕಣ್ಣಿನಲ್ಲಿ ಎರಡು ನಮಗೆ ರೂಪಗಳಂತೆ ಇದ್ದಾರೆ, ವಾಮನಿ ಮತ್ತು ಭಾವನಿ ಅಥವಾ ವಾಮನ ಭಾವನ. ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮತ್ತು ಕಣ್ಣಿನಲ್ಲಿ ಇರತಕ್ಕಂಥ ಭಗವಂತರನ್ನ ಹೆಚ್ಚಾನತ್ವಾದ ಚಕ್ಷು ಸಂಗಮ ಸರ್ವ ವಸ್ತು ಯಾರು ಮುನ್ನ ನೆಲೆಸಿದ್ದರಿಂದ ಕಣ್ಣು ನಿರ್ಲಿಪ್ತವಾಯಿತು ಅಂತ ವಾಮನಿಗೆ ನಮಸ್ಕಾರ ಅಂತ ಪುರಾಣದಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ. ಅವರು ಹೆಸರು ವಾಮನಿ ಅಥವಾ ವಾಮನ ಅರ್ಥವನ್ನು ಶಬ್ದದ ರೂಪದಲ್ಲಿ ಯಾವಾಗ ವೇದದಲ್ಲಿ ಸ್ವಲ್ಪ ಹೆಸರುಗಳನ್ನು ನಿಗೂಢವಾಗಿ ಪ್ರಸಿದ್ಧವಾದ ಹೆಸರಂತೆ ನಮಗೆ ತಿಳಿದ ಭಾಷೆಯಲ್ಲಿ ಹೇಳ್ತಾವೆ ವೇದದಲ್ಲಿ ರಹಸ್ಯವಾಗಿ ಉಪಾಸನೆ ಮಾಡ್ತಕ್ಕಂಥ ಅದರಿಂದ ವಾಮನ ರೂಪವನ್ನು ಅದು ವಾಮನಿ ಅಂತ. ವಾಮನಿ ಅಂದ್ರೆ ಏನು ಅದು ಶಬ್ದ ವಿಕೃತವಾಗಲಿಲ್ಲ. ವಾಮನ ಅನ್ನುವಲ್ಲಿ ಕೊನೆಯ ಅಕಾರ ಇದೆ, ವಾಮನಿ ಅನ್ನುವಲ್ಲಿ ಕೊನೆಯ ಇಕಾರ ಇದೆ. ಇಕಾರ ಅನ್ನೋದು ಅಕಾರದ ಮೂರನೇ ಅಕ್ಷರ. ಯಾವತ್ತೂ ಒಂದು ಶಬ್ದಕ್ಕೆ ಆ ಶಬ್ದದಲ್ಲಿ ಅಕ್ಷರದ ಮೂರನೇ ಅಕ್ಷರವನ್ನು ಬಳಸಬಹುದು ವ್ಯಾಕರಣದ ಪ್ರಕಾರ. ಆ ಮೂರನೇ ಅಕ್ಷರವನ್ನು ಬಳಸಿದರೆ ಅರ್ಥ ಏನಂದ್ರೆ ತೃತೀಯ ಅತಿಶಯೇ. ಮೂತಾಕ್ಷರವನ್ನು ಬಳಸಿದ್ರೆ ಆ ಶಬ್ದದ ಅರ್ಥ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಹೇಳಿದ್ರು ಅವಧಾರಣೆ ಮಾಡಿದ್ವಿ. ಅದರಿಂದ ವಾಮನ ವಾಮನೇ ಸಂಶಯವಿಲ್ಲನೋ ವಾಮನೇನೆ ಅಂತ ಆ ವಾಮನ ಅನ್ನುವ ಶಬ್ದದ ಅರ್ಥವನ್ನು ಒತ್ತು ಕೊಟ್ಟು ಅವಧಾರಣೆ ಮಾಡಿ ದೃಢವಾಗಿ ಅತಿಶಯವಾದ ವಾಮನ ಅವನ ವಾಮನ ಅನ್ನುವಂತಹ ಕ್ವಾಲಿಟಿ ಅದಕ್ಕೆ ಮಿತಿ ಇಲ್ಲ. ಅದು ಅನಂತವಾದಂತಹ ಸತ್ಯ ಅಕಾರದಿಂದ ಮೂರನೇ ಅಕ್ಷರವಾದ ವಿಚಾರ ಬಂದಾಗ ಆ ಶಬ್ದದ ಅರ್ಥವನ್ನು ಅತಿಶಯ ಅಂತ ಹೇಳಿದಾಗ ಅದರ ವಾಮನ ಅನ್ನುವ ಶಬ್ದದ ಅರ್ಥ ಏನು, ಅದರ ಅತಿಶಯವನ್ನು ವಾಮನೆ ಹೇಳಿದ ವಾಮನ ಅಂದರೆ ಏನು, ಅತಿಶಯವಾದ ನಿಯಾಮಕ ಸರ್ವೋತ್ತಮನಾದ ನಿಯಾಮಕ ಅದನ್ನೇ ಅಂತ. ಏಷ ಹಿ ಸರ್ವಾಣಿ ಮಾಮಾನಿ ನಯ, ಪ್ರಪಂಚದಲ್ಲಿ ಯಾರ್ಯಾರ ಸೌಂದರ್ಯ ಏನೇನಿದೆ ಜಗತ್ತಿನಲ್ಲಿ ಎಷ್ಟೋ ಸುಂದರವಾದ ವಸ್ತುಗಳು, ಆ ಎಲ್ಲ ಸೌಂದರ್ಯವನ್ನು ನೇಮಿಸುವ ವಿಶೇಷತಃ ಮನುಷ್ಯ ಶರೀರದಲ್ಲಿ ಸೌಂದರ್ಯ ನಿಯಾಮಕನಾಗಿ ಎಲ್ಲರ ಸೌಂದರ್ಯವನ್ನು ನಿಯಂತ್ರಿಸಿದ ಕಣ್ಣಲ್ಲಿ ಕೂತಿದ್ದರೆ ಆ ಕಣ್ಣಿನಲ್ಲಿ ಇರ್ತಕ್ಕಂಥ ಸೌಂದರ್ಯದ ನಿಯಂತ್ರಣವನ್ನು ತಪ್ಪಿಸಿಬಿಟ್ರೆ ವಿಚಾರವಾಗಿರುತ್ತೆ ಅದು ಗುಂಪಾಗಿ. ಅದರಿಂದ ಎಲ್ಲ ಜೀವಜಾತದ ಸೌಂದರ್ಯ ನಿಯಾಮಕ ಶಕ್ತಿಯಾಗಿ ಎಲ್ಲ ಸೌಂದರ್ಯವನ್ನು ನಿಯಂತ್ರಿಸುತ್ತಾ ಕಣ್ಣಿನಲ್ಲಿ ವಾಮನಿ ಶಬ್ದವಾಚ್ಯನಾಗಿ ಅಥವಾ ವಾಮನ ಶಬ್ದವಾಚ್ಯನಾಗಿ ಅನ್ನುವಂತ ಇದ್ದಾನೆ. ಯಾಕೆ ಏಷ ಹಿ ಸರ್ವಾಣಿ ವಾಮಾನಿನ, ಎಲ್ಲ ಸೌಂದರ್ಯಗಳನ್ನು ನಿಯಮಿಸತಕ್ಕವನು ಭಗವಂತನೇ, ಭಗವಂತನಿಂದ ದತ್ತವಾದಂತಹ ಸೌಂದರ್ಯ. ಏಷ ಹಿ ವಾಮಾನಿನ ಯತಿ, ಹಾಗೆ ಉಪಾಸನೆ ಮಾಡಿದರೆ ಭಗವಂತ ಸೌಂದರ್ಯಪ್ರದ, ಭಗವಂತ ಸೌಂದರ್ಯಪ್ರದ ಅಂತ ಉಪಾಸನೆ ಮಾಡಿದರೆ ಭಗವಂತನನ್ನು ಏನು ಅಂತ ನಾವು ಉಪಾಸನೆ ಮಾಡಿದ್ವು ಅದನ್ನು ಕೊಡ್ತಾನೆ ಅವನು. ಅವನು ಸೌಂದರ್ಯವನ್ನು ಕೊಡುವನ, ಅವನು ಸೌಂದರ್ಯವನ್ನು ಕೊಡುವ ಅಂತಂದ್ರೆ ಸೌಂದರ್ಯವನ್ನೇ ಕೊಡ್ತಾನೆ. ಸರ್ವಾಣಿ ಮಾಮಾನಿ ನಯತಿ ಏವಂ ವೇದ, ಯಾರು ಈ ರೀತಿ ಭಗವಂತನನ್ನ ತಿಳಿದು ಉಪಾಸನೆ ಮಾಡ್ತಾನೋ ಅವರಿಗೆ ಎಲ್ಲ ಸೌಂದರ್ಯಗಳು ಅವರು ಸ್ವಾಧೀನವಾಗ್ತವೆ. ಭಗವಂತನನ್ನ ದೈತ್ಯರು ಉಪಾಸನೆ ಮಾಡ್ತಾರೆ. ಏನು ಉಪಾಸನೆ ಮಾಡ್ತಾನೆ, ಭಗವಂತ ನಮಗೆ ಶತ್ರು, ಭಗವಂತ ನಮಗೆ ದುಃಖ ಕೊಡ್ತಾನೆ, ಭಗವಂತ ನಮಗೆ ದುಃಖ ಕೊಡ್ತಾನೆ, ದುಃಖವನ್ನೇ ಕೊಡ್ತಾನೆ, ಭಗವಂತ ಜ್ಞಾನವನ್ನು ಕೊಡ್ತಾನೆ, ಉಪಾಸನೆ ಮಾಡಿದ ಜ್ಞಾನವನ್ನು ಕೊಡ್ತಾನೆ, ಭಗವಂತ ಆನಂದ ಪ್ರದಾನ, ಭಗವಂತ ಆನಂದಮಯ, ಭಗವಂತ ಪ್ರದಾನ ಆನಂದ. ಹೀಗೆ ಅವನು ಸೌಂದರ್ಯ ಪ್ರದ, ಭಗವಂತ ಸೌಂದರ್ಯ ಸಾರ, ಪರಮಸುಂದರ, ಪರಮಸುಂದರ ಅಂತ ಉಪಾಸನೆ ಮಾಡಿದರೆ ಆ ಸೌಂದರ್ಯದ ಒಂದು ಶಕ್ತಿ ಉಪಾಸನೆ ಬರ್ತದೆ. ಸರ್ವಾಣಿ ಸಾಮಾನಿ ಸರ್ವಾಣಿ ಮಾಮಾನಿ ನಯತಿ, ಈ ಉಪಾಸನೆ ಮಾಡಿದ ಎಲ್ಲ ಸೌಂದರ್ಯವನ್ನ ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ತಾನೆ. ಏಷಕ್ಕೂ ದೇವ ಭಾವನಿ, ಇನ್ನೊಂದು ಹೆಸರವನಿಗೆ ಭಾವನೆ. ವಾಮ ಅಂತಂದ್ರೂ ಸೌಂದರ್ಯವೇ, ಭಾಮ ಅಂತಂದ್ರೂ ಸೌಂದರ್ಯವೇ. ಆದ್ರೆ ಭಾಮ ಅಂತಂದ್ರೆ ಪೌರುಷದ ಸೌಂದರ್ಯ, ಪುರುಷ ಸೌಂದರ್ಯ. ಇವಾಗ ಗಂಡಸನ್ನು ಚಂದ ಅಂತ ಹೇಳ್ತೇವೆ, ಹೆಣ್ಮಕ್ಕಳನ್ನು ಸುಂದರಿ ಅಂತ ಹೇಳ್ತಾರೆ, ಗಂಡಸು ಒಳ್ಳೆ ಚಂದಾಗಿದೆ ನೋಡ್ಲಿಕ್ಕೆ ಅಂತ. ಆದ್ರೆ ಒಬ್ಬ ಗಂಡು ಹೆಣ್ಣಿನ ಹಾಗೆ ಇದ್ರೆ ಚೆನ್ನಾಗಿದೆ ಅಂತ ಹೇಳಿ, ಅವನು ಬೇರೆ ತರ ಹೆಂಗಸರ ಹಾಗೆ ಒಬ್ಬ ಗಂಡಿದ್ರೆ ಅವನು ಚಂದ ಅಂತ ಹೇಳಿದ. ಹೆಣ್ಣಿನ ಸೌಂದರ್ಯವೇ ಬೇರೆ, ಗಂಡಿನ ಸೌಂದರ್ಯವೇ ಬೇರೆ. ಮಹಾಭಾರತದಲ್ಲಿ ಒಂದು ಮಾತಾಡಿದ್ದ ನಕುಲ ಪಾಂಡವರಲ್ಲಿ ತುಂಬಾ ಚಂದ ಅಂತ ಚೆನ್ನಾಗಿ ಹೇಳ್ತಿತ್ತು. ನಕುಲ ಚಂದ ಅಂದ್ರೆ ನೋಡಕ್ಕೆ ಹುಡುಗಿಯರಾಗಿದ್ದ, ಯಾಕಂದ್ರೆ ನಿರ್ವಾಯ ಸೌಂದರ್ಯ ಅರ್ಜುನಲ್ಲಿತ್ತು, ಕಿವಿನಲ್ಲಿತ್ತು. ಆದ್ರೆ ನಕುಲ ಚಂದ ಅಂತ ಯಾಕಂದ್ರೆ ಒಳ್ಳೆ ಹುಡುಗಿಯರಾಗಿದ್ದ ನೋಡ್ಲಿಕ್ಕೆ. ಅದರಿಂದ ಗಂಡು ಹುಡುಗಿಯರ ಹಾಗಿರುವುದು ನಿಜವಾದ ಸೌಂದರ್ಯ ಅಲ್ಲ. ಗಂಡು ಗಂಡಿನ ಅಂದ್ರೆ ಪೌರುಷದ ಒಂದು ಸೌಂದರ್ಯ ಬೇರೆ, ಮಾರ್ಧವದ ಸೌಂದರ್ಯ. ಈ ಹೆಣ್ಣಿನಲ್ಲಿ ಕೋಮಲತೆ ಇದ್ರೆ ಗಂಡಿನಲ್ಲಿ ಕಠೋರತೆ ಇರ್ತದೆ, ಅದು ಪೌರುಷದ ಗಡಸುತನ ಇರುತ್ತೆ. ಅದರಿಂದ ಆ ಸೌಂದರ್ಯವೇ ಬೇರೆ. ಈ ಹೆಣ್ಣಿನ ಕೋಮಲತೆಯ ಜೊತೆಗಿರುವ ಸೌಂದರ್ಯವನ್ನು ವಾಮ, ಗಂಡಿನ ಗಡಸುದ ಜೊತೆಗೆ ಇರತಕ್ಕಂತಹ ಸೌಂದರ್ಯವನ್ನು ಭಾಮ. ಅಂದ್ರೆ ಭಾಮ ಅನ್ನೋದು ಕೇಳುವಾಗ ಸ್ವಲ್ಪ ಕೋಮಲವಾಗಿದೆ, ಭಾಮ ಅನ್ನೋ ಸ್ವಲ್ಪ ಗಡಸು ಆ ಶಬ್ದವೇ ಸ್ವಲ್ಪ ಜೋರಾಗಿದೆ. ಭಾಮ ಗಂಡಿನ ಸೌಂದರ್ಯ, ಆ ಗಡಸುತನಕ್ಕೆ ಭಾಮ. ಆದ್ರೆ ಎಲ್ಲ ಎದುರು ಅವನ ಸೌಂದರ್ಯವನ್ನು ಆಸ್ವಾದ ಮಾಡುವುದಕ್ಕಿಂತಲೂ ಇದು ನಿಂತು ನೋಡ್ಲಿಕ್ಕೆ ಭಯ ಆಗ್ಬೇಕು ಅಂತ ಅದು ಸೌಂದರ್ಯ. ಅದು ಸೌಂದರ್ಯ ಭಯ ಭರಿಸುವ ಸೌಂದರ್ಯ, ಅದಕ್ಕೆ ಭಾಮ. ಏಷೇವ ಭಾಮನಿ, ಅವನು ಹೆಣ್ಣಿನ ಒಳಗೆ ಗಂಡಿನೊಳಗೆ ಭಾಮನಿಯಾಗಿಯೂ ಇರ್ತಾನೆ, ಹೆಣ್ಣಿನೊಳಗೆ ಗಂಡಿನೊಳಗೆ ಭಾಮನಿಯಾಗಿಯೂ ಇರ್ತಾನೆ. ಯಾಕೆಂದ್ರೆ ಈ ಒಂದು ಪೌರುಷ ತುಂಬಿದ ಸೌಂದರ್ಯ ಅದು ಗಂಡಸಿನಲ್ಲೇ ಇರಬೇಕು ಅಂತಿಲ್ಲ, ಹೆಣ್ಣಿನ ಸೌಂದರ್ಯ ಹೆಣ್ಣಿನಲ್ಲೇ ಇರಬೇಕು ಅಂತ ಹೇಳಿದ. ಅದು ಎಲ್ಲ ಕಡೆ ಇದ್ದ ಗಂಡಸರಲ್ಲೂ ಹೆಣ್ಣಿನಂಥ ರೂಪ ಇದ್ದವರಿರ್ತಾರೆ. ಈ ಸಮಾನ ನಾಟಕ ಕಂಪನಿಯಲ್ಲಿ ಕೃಷ್ಣನ ಪಾತ್ರ ಹಾಕಲಿಕ್ಕೆ ಹೆಣ್ಣಿನಾಗಿರ ಹುಡುಗರೇ ಬೇಕಾಗುತ್ತೆ, ಹೆಣ್ಣಿನಾಗಿರ ಹುಡುಗರು ಸ್ತ್ರೀ ರೂಪ ಇದ್ದರೆ ಅವನು ಸ್ತ್ರೀ ಪಾತ್ರ ಮಾಡುವುದೇ ಕೃಷ್ಣನ ಮಾತ್ರಗಳು ಮೇಲಾಡ್ತದೆ. ಕೆಲವು ಸ್ವಲ್ಪ ಫಿಮೇಲ್ ಕ್ಯಾರೆಕ್ಟರ್ ಇದ್ರೆ ಅವರು ದೇವತೆಗಳ ಪಾತ್ರ ಮಾಡಲಿಕ್ಕೆ ಅವ್ರು ಉಪಯೋಗಿಸ್ತಾರೆ. ಮುದ್ದು ಮುದ್ದಾಗಿದೆ, ಕಾಮ ಅದು ಯಾರಲ್ಲೂ ಇರಬಹುದು, ಅವ್ರು ಎಲ್ಲಿ ಕೂತು ಏನು ಮಾಡಿದ್ನೋ ಅದು. ಅಂದ್ರೆ ಹೆಣ್ಮಕ್ಕಳಿಗೆ ಅವಲೋಚನ ಅಂತಿದ್ದಾಗಿ ನಮ್ಗೆ ಹೆಸರು ಇದೆ ಭಾವಿನಿ ಅಂತ. ಭಾವಿನಿ ಅಂತ ಹೆಣ್ಮಕ್ಕಳು ಹಿಡ್ಕೊಂಡ ಸರಿಗಳು ಅಂದ್ರೆ ಅವರಲ್ಲಿ ಕೂಡ ಇನ್ನೊಬ್ಬರನ್ನು ನಿಯಂತ್ರಿಸತಕ್ಕಂಥ ನಡೆಸುತ್ತನ ಅಂತಂದ್ರೆ ಕಠೋರತೆ ಅಲ್ಲ, ಇನ್ನೊಬ್ಬರನ್ನು ನಿಯಂತ್ರಿಸತಕ್ಕಂಥ ಕತ್ತುಗಾರಿಕೆ ಹೆಣ್ಮಕ್ಕಳಲ್ಲೂ ಇರುತ್ತೆ, ಗಂಡಸ್ತಿತ್ತು ಯಾರಲ್ಲೂ ಇರುತ್ತೆ. ಹಾಗಾಗಿ ಭಾವನಿಹಿ ಅಂದ್ರೆ ಇನ್ನೊಬ್ಬರನ್ನ ನಿಯಂತ್ರಿಸ ತನ್ನ ವರ್ಚಸ್ಸಿನಿಂದ ಇನ್ನೊಬ್ಬರನ್ನು ನಿಯಂತ್ರಿಸುವ ಕತ್ತು. ಅದು ಕಣ್ಣಿನಲ್ಲೇ ಇರೋದು, ಕಣ್ಣು ತೆಗೆದು ನೋಡಿದ್ರೆ ಸಾಕಾಗ ಒಂದು ಕಣ್ಣು ಬಿಟ್ಟು ನೋಡಿದರೆ ತಕ್ಷಣ ಕೆಲಸ ಆಗುತ್ತೆ. ಏನು ಹೇಳೋದು ಬಾಯಿಗೆ ಹೇಳ್ಬೇಕಾದ್ರೆ ಕಣ್ಣು ಬಿಟ್ಟು ಹೇಳಿಬಿಟ್ರೆ ಕೆಲಸ. ಕಣ್ಣಿನ ಸಂಕೇತ ಅಷ್ಟು ಮಹತ್ವ. ಭಾವನೆಗೆ ನಾನು ಒಂದು ಒಬ್ಬ ಸ್ವಾಮಿಗಳು ಇಡೀ ಮಠದ ಆಡಳಿತವನ್ನು ಕಣ್ಣಿನಲ್ಲಿ ಕೊಡುವ ಕೇಳಿದ್ದೇನೆ. ಅವ್ರು ಯಾರನ್ನು ಸ್ಥಾಪನವನ್ನು ತರಲು ಹೇಗೆ ಮಾಡುವಂತ ಹೇಳ್ತಿರ್ಲಿಲ್ಲ. ಅದೆಲ್ಲೇ ತನಕ ಅಂದ್ರೆ ಯಾರಾದರೂ ಬಂದ್ರೆ ಭೇಟಿಗೆ ಬಂದ್ರೆ ಸ್ವಾಮಿಗಳೆದುರು ಕೊಡ್ತಿದ್ರು. ಅವ್ರ ಹಿಂದುಗಡೆಯಿಂದ ತಕ್ಷಣ ಬರ್ತಿದ್ದ ಪರಿವಾರ ಅವ್ರು ಹೀಗೆ ನೋಡಿ ಇಷ್ಟೇ ಹೀಗೆ ಕಣ್ಸನ್ನೆ ಮಾಡಿ ಕೆಳಗೆ ಮುಖ ಇಟ್ಟರೆ ಆ ಕಣ್ಸನ್ನೆಯಲ್ಲಿ ಎಷ್ಟೆಲ್ಲ ಅಂತಕ್ಕಂಥ ಬಂದವರಿಗೆ ಬಾಯಾರಿಕೆ ಕೊಡಬೇಕು, ಬೇಕು ಕೊಡಬೇಕಾಗಿದ್ದರೆ ಸಿಹಿ ಕೊಡಬೇಕು, ಹಾಲು ಕೊಡಬೇಕು, ಕಾಫಿ ಕೊಡಬೇಕು, ಟೀ ಕೊಡಬೇಕು, ಇದೆಲ್ಲವನ್ನು ಕಣ್ಸನ್ನೆ ಸಂಕೇತ ಕೊಡ್ತಿದ್ರು. ಅಷ್ಟಾದ ತಕ್ಷಣ ಮಾತಾಡ್ತಾ ಇರೋ ಕಾಫಿಯೋ ಟೀಯೋ ಏನೋ ಬಂದಾಯ್ತಾನೆ, ಅದನ್ನು ಒಂದನ್ನು ಕರೆದು ಬಂದ ಅತಿಥಿಗಳ ಬಾಯಾರಿಕೆ ಕೊಡುತ್ತಾಗಿ ಅಥವಾ ಕಾಫಿ ಕೊಡುತ್ತಾಗಿ ಇದು ಏನೂ ಹೇಳ್ತಿರ್ಲಿಲ್ಲ. ಅಂತಹ ಒಂದು ಸಂಕೇತಗಳು ಕಣ್ಣಿನಿಂದ ಆಜ್ಞೆ ಮಾಡ್ತದೆ, ಅದರ ಭಾವ ಕಣ್ಸನ್ನೆಯಿಂದಲೇ ಜನ ಅಜ್ಞಾನವರ್ತಿಗಳಾದ್ರೆ ಅಂಥ ಭಾವನ ನಿಯಾಮಕರಾಗಿ ಕಣ್ಣಲ್ಲಿ ಭಗವಂತ ಇದ್ದಾರೆ. ಅದರಿಂದ ಅವನು ಭಾವನಿಹಿ ಏಷಭು ಏವ ಅವನೇ ವಾಮನ ಅವನೇ ಭಾವನ ಅವನೇ ವಾಮನಿ ಅವನೇ ಭಾವನಿ ಎಲ್ಲ ಸೌಂದರ್ಯವನ್ನು ಆಮೇಲೆ ಕಡಸುತನವನ್ನು ಕಣ್ಣಿನ ಮೂಲಕ ನಿಯಂತ್ರಿಸತಕ್ಕಂಥ ಶಕ್ತಿ ಅವನೇ. ಏಷಭು ಏವ ಭಾವನಿ ಏಷ ಹಿ ಸರ್ವಾಣಿ ಭೂಮಾನಿನೇ ಎಲ್ಲ ಪುರುಷ ಸೌಂದರ್ಯವನ್ನು ಸ್ತ್ರೀ ಸೌಂದರ್ಯವನ್ನು ನಿಯಂತ್ರಿಸುವವನೇ. ಸರ್ವಾಣಿ ಏಷ ಹಿ ಸರ್ವೇಶು ಭಾತಿ ಅದನ್ನು ಭಾಮ ಅನ್ನೋದಕ್ಕೆ ಸೌಂದರ್ಯ ಅದು ಭಾತಿ ಎಲ್ಲರಲ್ಲಿಯೂ ಬೆಳಕು ಆ ಕಣ್ಣು ಇನ್ನೊಬ್ಬರ ಮೇಲೆ ಬೆಳಕು ಹಾಯಿಸುವಂತಹ ಕಣ್ಣು ಅದು ಭಾಮ. ಇನ್ನೊಬ್ಬರನ್ನು ಮರಳುಗೊಳಿಸುವ ಕಣ್ಣು ಅದು ವಾಮ. ಹಾಗೆ ಏಷ ಹಿ ಸರ್ವೇಶು ಭಾತಿ ಎಲ್ಲಿ ಬೇಕಾದ್ರೆ ಅಲ್ಲಿ ಬೆಳಗುವಂತಹ ಒಂದು ಶಕ್ತಿ ಈ ಇಡೀ ದೇಹದಲ್ಲಿ ಇನ್ನೊಬ್ಬರನ್ನು ಬೆಳಗಿಸುವ ಇನ್ನೊಬ್ಬರನ್ನು ಬೆಳಕು ತುಂಬುವ ಶಕ್ತಿ ಕಣ್ಣಿಗಿದೆ. ಸರ್ವೇಶು ಲೋಕೇಶು ಭಾತಿ ಏವಂ ವೇದ ಯಾರು ಭಗವಂತನನ್ನ ಹೀಗೆ ಉಪಾಸನೆ ಮಾಡ್ತಾರೆ ಅವರಿಗೂ ಇನ್ನೊಬ್ಬರನ್ನ ಬೆಳಗಿಸುವ ಶಕ್ತಿ ಕಣ್ಣಿನಲ್ಲಿ ತುಂಬುತ್ತೆ. ಅಂತಹ ಶಕ್ತಿಶಾಲಿಯಾದ ಕಣ್ಣನ್ನ ಪಡೆಯುತ್ತಾರೆ. ಸೌಂದರ್ಯ ತುಂಬಿದ ಕಣ್ಣು ಇನ್ನೊಬ್ಬರನ್ನ ನಿಯಂತ್ರಿಸುವ ಸಂಕೇತ ಮಾತ್ರ ಕಣ್ಣರಳಿ ನೋಡಿದರೆ ಸಾಕು ಅನುಗ್ರಹ ಮಾಡತಕ್ಕಂಥ ಕಣ್ಣು. ನಾನು ಯಾವಾಗಲೂ ಹಿಂದೊಮ್ಮೆ ಹೇಳಿದ್ದೆ ನಮ್ಮ ಗುರುಗಳು ಮೊನ್ನೆ ಇತ್ತೀಚೆಗೆ ವೃದ್ಧಾವಸ್ಥರಾದ ವಿದ್ಯಾಮಾನ್ಯ ತೀರ್ಥರು ಅವರ ಕಣ್ಣಿನಲ್ಲಿ ಎರಡೂ ಇದ್ದರು ಭಾಮ ಮತ್ತು ವಾಮ. ಅಲ್ಲಿ ವಾಮನೂ ಇತ್ತು ಅಲ್ಲಿ ಭಾಮನೂ ಇತ್ತು. ಅದು ಎಷ್ಟು ಚಂದ ಕಣ್ಣು ಅಂತಂದ್ರೆ ಇವೆಲ್ಲ ನೋಡಿದ್ದೀನಿ ಗೊತ್ತಿದೆ. ಇದು ಕನ್ನಡಿ ನೋಡಿಬಿಟ್ರೆ ಏನೋ ಒಂದು ಅಮೃತ ಸಮುದ್ರದಲ್ಲಿ ಸ್ನಾನ ಮಾಡಿದ ಅಂತ ಅಂಥ ಚಂದ ಅದು ಆ ಕಣ್ಣು. ಅವ್ರು ನಾವು ಅವ್ರ ಪಾಠ ಹೇಳ್ತಾ ಇದ್ದಾಗ ಯಾವಾಗಲೂ ನಮ್ಮ ಒಂದು ಆಸೆ ಏನಂದ್ರೆ ಕಣ್ಣರಡಿ ನೋಡಬೇಕು. ಅವ್ರು ಒಂದ್ಸರ್ತಿ ಕಣ್ಣರಡಿ ನೋಡಿಬಿಟ್ರು ಅಂದ್ರೆ ಇವತ್ತಿನ ದಿನ ಸಾರ್ಥಕ ಆಯ್ತು. ಅವ್ರು ಯಾವಾಗ ಕಣ್ಣರಡಿ ನೋಡ್ತಿದ್ರು ನಾವು ಚೆನ್ನಾಗಿ ಪಾಠ ಗ್ರಹಣ ಮಾಡಿದ್ರೆ ಕಣ್ಣರಡಿ ನೋಡಬೇಕು. ಹಾಗಾಗಿ ನನಗೆ ಹಾಗಾಗಿ ಅವರು ಕಣ್ಣರಡಿ ನೋಡುವಂತದ್ದನ್ನ ಅರಳುಗಣ್ಣಿನ ಅನುಗ್ರಹವನ್ನು ಪಡೆಯುವಂತಹ ಅವಕಾಶ ಬೇಕಾದಷ್ಟು ಸಿಕ್ಕಿತ್ತು. ಯಾವ ಮಠಕ್ಕೆ ಹೋಗಿ ಕೂತ್ರೆ ಅವರು ಕಣ್ಣರಡಿ ಕೂತ್ರೆ ಅವರ ಗಂಡಿಗೆ ಮುಖಕ್ಕೆ ಮುಖಕ್ಕೊಂಡು ಪಾಠ ಪೇಜಾವರ ಶ್ರೀಗಳವರು ಕೊನೆ ಕ್ಷಣದವರೆಗೆ ಅವರು ಮುಖಕ್ಕೆ ಮುಖಕೊಟ್ಟು ಕಣ್ಣಿಗೆ ಕಣ್ಣಿಟ್ಟು ಮಾತಾಡ್ತಾರೆ. ಏನಾದರೂ ದೊಡ್ಡ ಸ್ವಾಮಿಗಳಿಗೆ ಬೇಜಾರಾದ್ರೆ ಮುಂಚೆ ನನ್ನ ಕರೆಯು ಬೇಜಾರಾಗಿದೆ ಶ್ರೀಗಳವರು ಸ್ವಲ್ಪ ಸಮಾಧಾನ ಮಾಡಬೇಕು ಅಂತ ನನ್ನ ಕಳಿಸೋ ಬೇಜಾರು ಸ್ವಲ್ಪ ಮುಖಕ್ಕೆ ಮುಖ ಕೊಟ್ಟು ಅದು ಮಾಡ್ಲಿಕ್ಕೆ ಆಗ್ತಿಲ್ಲ. ಅಂತಹ ಒಂದು ನಮ್ಮನ್ನ ಮಣಿಸಿ ಬಿಡತಕ್ಕಂಥ ಶಕ್ತಿ ಅದನ್ನ ಎದುರು ಹೋದ್ರೆ ತಲೆ ತಗ್ಗಿಸ್ಬೇಕು. ವಾದ ಮಾಡುವ ಹಂಗಿಲ್ಲ. ಅಂತಹ ಒಂದು ಕರೆ ಇತ್ತು ಆ ಕಣ್ಣಲ್ಲಿ. ಅದೇ ತರ ನಮ್ಮನ್ನು ಮರಳು ಓಡಿಸ್ತಕ್ಕಂಥ ಸೌಂದರ್ಯ ಇತ್ತು. ಇನ್ನೊಂದು ಇತ್ತು ಸೌಂದರ್ಯ ಜೊತೆಗೆ ಹೇಳಿದ್ರೆ ಅದು ಆನಂದ ಕಣ್ಣು ತೆರಳಿ ನೋಡಿದರೆ ಏನೋ ಒಂದು ನಮ್ಮ ಖುಷಿ ಖುಷಿ ಕೊಡ್ತಕ್ಕಂಥ ನಮ್ಮನ್ನ ಸೆಳೆದು ಆಕರ್ಷಣೆ ಮಾಡಿ ನಮ್ಮನ್ನು ಸಂತೋಷನೆ ಪಡೆದಿಸ್ತಕ್ಕಂಥ ಶಕ್ತಿ ಇತ್ತು. ಅವರು ವಾಮನನನ್ನ ಭಾಮನನ್ನ ಉಪಾಸನೆ ಮಾಡಿದವರು ಬಹಳ ಜನ್ಮಗಳಲ್ಲಿ. ಅದರ ಪೂರ್ಣ ಪ್ರಮಾಣದ ಅಭಿವ್ಯಕ್ತಿ ಕಣ್ಣಿನ ಜನ್ಮದಲ್ಲಿ ಬಂತು. ಸಾಮಾನ್ಯ ಅಂತ ಕಣ್ಣು ಲಕ್ಷಕ್ಕೂ ಒಂದು ಕಡೆ ಇರುವುದು, ಕೋಟಿಗೆ ಒಂದು ಕಡೆ ಬೇಕು ಸಿಗುತ್ತೆ. ಕಣ್ಣು ತುಂಬಾ ಇದೆ, ಚಂದವೂ ಇರುತ್ತೆ, ಅದರ ಶಕ್ತಿ ಮ್ಯಾಗ್ನೆಟಿಕ್ ಪವರ್ ಪವರ್ಫುಲ್ ಆಗಿರತಕ್ಕಂಥ ಆ ಕಣ್ಣು ನಾನಂತೂ ಇನ್ನೊಂದು ಕಡೆ ನೋಡಿದ್ದೆ, ನನ್ನ ಜೀವಮಾರ್ಗ ನೋಡಿದ್ದ. ಅದು ಕಣ್ಣು ಇರುವುದು ಒಂದು, ಕಣ್ಣನ್ನು ನೋಡೋದಕ್ಕೂ ಒಂದು ಕಣ್ಣು ಬೇಕು, ಈ ಕೆಲವರು ಇದ್ರು ಕಾಣುವ ಆ ಕಣ್ಣದಲ್ಲಿ ಅಂತ ಶಕ್ತಿ ಇದೆ ಅಂತ ನೋಡ್ಬೇಕಾದ್ರೆ ನನಗೂ ಒಂದು ಸ್ವಲ್ಪ ಕಣ್ಣು ಇರ್ಬೇಕು. ಕೆಲವರಿಗೆ ಕಣ್ಣೇ ಇರೋದು, ನಾನು ನೋಡುವ ಕಣ್ಣು ಇತ್ತು. ಒಂದು ಅವರು ಅಂಥ ಕಣ್ಣು ಇತ್ತು ಅನ್ನೋದನ್ನು ನೋಡುವ ಕಣ್ಣಾದ್ರೂ ನನಗೆ ಭಗವಂತ ಕೊಡದಿದ್ರೆ ಅಂತಹ ಒಂದು ಅದ್ಭುತವಾದ ಕಣ್ಣು ಅವರಲ್ಲಿತ್ತು. ಅದು ಬೇರೆ ಯಾರಲ್ಲಿಯೂ ನನ್ನ ಸಮಕಾಲೀನದಲ್ಲಿ ನಾನು ನೋಡಿದ್ದೆ, ಯತಿಗಳಲ್ಲಿ ಇರಲಿ ಗೃಹಸ್ಥರಲ್ಲಿ ಇರಲಿ ಅಂಥ ಕಣ್ಣಿನ ಕಡೆ ಅದರಲ್ಲಿ. ಅದ ಕಾರಣ ವಾಮನನನ್ನು ಕಲಿ ಅಂತ ಸರ್ವಾಣಿ ವಾಮಾನಿ ಸರ್ವಾಣ್ಯೇನಂ ವಾಮಾನಿ ಸರ್ವಾಣಿ ಪರಮಾಣಿ ಸರ್ವಾಯುಷು ಲೋಕೇಶು ಭಾತಿ. ಹೀಗೆ ಕಣ್ಣಿನಿಂದ ಸೌಂದರ್ಯವನ್ನು ಲೋಕವನ್ನು ಬೆಳಗಿಸುವ ಈಗ ಕಣ್ಣರಡಿ ನೋಡಿದ್ರೆ ಒಂದು ಪ್ರಕಾಶ ಬಂದು ನಮ್ಮ ಮೈಗೆಲ್ಲ ಬೆಳಕು ಹಾಕಿದೆ, ಬೆಳಕು ಮೈಯೆಲ್ಲ ತುಂಬಿದ ಹಾಗೆ ನೋಡುವ ಚಿಕ್ಕಂದಿನಿಂದ ಪಡೆದಿದ್ದೆ ನಮ್ಮ ಕಣ್ಣು. ಲೋಕೇಶು ಭಾತಿ ಮುಂಬೈನ ಅದು ಎಲ್ಲಿಂದ ಬಂತು ಕಣ್ಣಿಗೆ ಆ ಶಕ್ತಿ, ಇಡೀ ದೇಹದಲ್ಲಿ ಎಲ್ಲಿಲ್ಲದಂತಹ ಒಂದು ವಿಚಿತ್ರ ಶಕ್ತಿ. ಅದಕ್ಕೆ ಅಲ್ಲಿ ವಾಮನ ಇದ್ದಾನೆ, ಅಲ್ಲಿ ಭಾವನ ಇದ್ದಾನೆ. ಸೌಂದರ್ಯವನ್ನು ಇನ್ನೊಬ್ಬರನ್ನು ಬೆಳಗಿಸುವ, ಇನ್ನೊಬ್ಬರನ್ನು ಆಕರ್ಷಣೆ ಮಾಡುವ, ಇನ್ನೊಬ್ಬರನ್ನು ನಿಯಂತ್ರಿಸುವ, ಇನ್ನೊಬ್ಬರನ್ನು ಸೆಳೆಯುವ ಎಲ್ಲ ಶಕ್ತಿಯಾಗಿ ಕಣ್ಣಲ್ಲಿ ಕೂತಿದ್ದಾನೆ. ಆ ವಾಮನ ಆ ಭಾವನ ಆ ಸಭ್ಯದ್ವಾಮ ವಾಮನಿ ಭಾವನಿ ಈ ನಾಮಗಳಿಂದ ಕಣ್ಣಿನಲ್ಲಿರ್ತಕ್ಕಂಥ ಭಗವಂತನ ಉಪಾಸನೆ ಮಾಡಿದಂತೆ ಅಂತಹ ಕಣ್ಣಿನ ಶಕ್ತಿ. ಹೀಗೆ ಕಣ್ಣಿನಲ್ಲಿರ್ತಕ್ಕಂಥ ಭಗವದ್ ರೂಪದ ಉಪಾಸನೆಯನ್ನ ಅವನು ಸ್ವಂತಕ್ಕೆ ಉಪಾಸನೆ ಮಾಡಬೇಕಂತ ಚಕ್ಷುಸ್ಥಿತನಾಗಿರ್ತಕ್ಕಂಥ ಭಗವಂತ ಉಪಾಸನೆ, ಉಪಕೋಸಲ ಕಾಮನಾಯನ ಸ್ವಂತದ ಉಪಾಸನೆ. ಇಷ್ಟು ಉಪಾಸನೆ ಹೇಳಿದ ಮೇಲೆ ಮುಂದೆ ಇಂಥ ಉಪಾಸನೆ ಮಾಡಿದವ ಬರೇ ಕಣ್ಣಿನಲ್ಲಿ ಶಕ್ತಿ ಪಡೆಯುವುದಲ್ಲ, ಕಣ್ಣಿನಲ್ಲಿರತಕ್ಕಂಥ ಭಗವಂತನನ್ನು ಕಾಣುತ್ತಾನೆ, ಕಂಡು ಆ ಭಗವಂತನನ್ನು ಸೇರ್ತಾನೆ. ಇದು ಮೋಕ್ಷಪ್ರದವಾದಂತಹ ಉಪಾಸನೆ. ಎಲ್ಲರಿಗೂ ಈ ಒಂದೇ ಉಪಾಸನೆಯಿಂದ ಮೋಕ್ಷ ಅಲ್ಲ ಅಂತ ಹೇಳ್ತೇವೆ. ಕೆಲವರಿಗೆ ಕೆಲವು ಉಪಾಸನೆ ವಿಶಿಷ್ಟ. ಇದು ಕಾಮಲಾಯನ ಉಪಕೋಸರನ ಉಪಾಸನೆ. ಅವನಿಗೆ ಮೋಕ್ಷಪ್ರದವಾದಂತಹ ಈ ಉಪಾಸನೆ ಮಾಡಲೇಬೇಕು, ಅವನ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಉಪಾಸನೆ. ಸರಿ, ಹೀಗೆ ಉಪಾಸನೆ ಮಾಡಿದ ಜ್ಞಾನಿಗಳು ಉಪಕೋಸರನಂಥವರು ಇರಬಹುದು, ಇದನ್ನು ಉಪಕೋಸರ ಒಬ್ಬರಿಗೋಸ್ಕರ ಒಂದು ಉಪಾಸನೆ ಇರುವುದಿಲ್ಲ, ಆದರೆ ಎಲ್ಲರಿಗೂ ಸರ್ವತ್ರ ಅನ್ವಯವಾಗುವಂತಹ ಉಪಾಸನೆ ಅಲ್ಲ ಇದು. ಉಪಕೋಸರನಂಥವರು ಅವನ ಸಮಕಕ್ಷರಾದವರು ಇದನ್ನು ಉಪಾಸನೆ ಮಾಡ್ತಾರೆ. ಅಂಥ ಉಪಾಸನೆ ಮಾಡತಕ್ಕಂಥವ್ರು ಒಂದು ವೇಳೆ ಮುಂದೆ ಉಪಾಸನೆ ಆಯಿತು, ಭಗವತ್ ಸಾಕ್ಷಾತ್ಕಾರ ಆಯಿತು, ಅಪರೋಕ್ಷ ಜ್ಞಾನ ಆದ್ಮೇಲೆ ಅವರು ಮೋಕ್ಷ ಹೋಗಬೇಕು, ಒಂದು ಸಮಸ್ಯೆ ಆಯಿತು ಅಂತ ಹೇಳ್ತಾರೆ. ಯದು ಚೈವ ಅಸ್ಮಿನ್ ಶಮ್ಯಂ ಕುರುವಂತಿ ಯದಿನ ಅರ್ಚಷಮೇವ ಕುರುವಂತಿ ಅರ್ಚಷೋ ಅಹ ಅಗ್ನಃ ಪೂರಿ ಮಾಡ ಮೋಕ್ಷ ಆಪೂರ್ಯವಾಣ ಪಕ್ಷಾಧ್ಯಾನ ಶುಭದಂಗೇತಿ ಮಾತಾಂಸ್ತಾನ್ ಮಾಸಾತ್ ಸಂವತ್ಸರಂ ಸಂವತ್ಸರಾದಾದಿತ್ಯಂ ಆದಿತ್ಯಾ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ ವಿತ್ತ ಪೂರ್ವ ಮಾನವ ಸಹಿನಾನ್ ಬ್ರಹ್ಮಗಮಯಿತಿ. ಒಂದು ವೇಳೆ ಒಬ್ಬ ಅಪರೋಕ್ಷ ಜ್ಞಾನಿ ಅವನ ಮಕ್ಕಳು ಸುಂಟರು ಅವನು ಸತ್ರ ಅವನು ಸಂಸ್ಕಾರವೇ ಮಾಡಲಿಲ್ಲ ಎಂತ ಪ್ರಶ್ನೆ. ಅವನ ಮಕ್ಕಳು ಅದೇ ಸಂಸ್ಕಾರ ಮಾಡಲಿಲ್ಲ ಅಂತ ಸಂಸ್ಕಾರ ಮಾಡಲಿಲ್ಲ ಅವನು ಶ್ರಾದ್ದಾದಿಗಳನ್ನು ಏನೂ ಮಾಡಲಿಲ್ಲ. ಯದು ಜೈವ ಅಧಿಕೃತಾರೆ ಯದು ಜೈವ ಅಸ್ಮಿನ್ ಶುಭ್ಯಂ ಕುರುವಂತಿ ಇದು ಜನ ಅಲ್ಲ. ಒಬ್ಬ ಮನುಷ್ಯನ ಸದ್ಗತಿಗೆ ಸಂಸ್ಕಾರ ಕಾರಣ ಅಲ್ಲ. ಅವನಿಗೆ ಅಂತ್ಯ ಸಂಸ್ಕಾರ ಮಾಡಲಿ ಅಂತ್ಯ ಸಂಸ್ಕಾರ ಮಾಡದೇ ಇರಲಿ ಏನು ಬೇಕಾದ್ರೆ ಮಾಡಲಿ ಅವನಿಗೆ ಸದ್ಗತಿ ಆಗೋದು ಹಾಗೇ ಆಗುತ್ತೆ. ಅಪರೋಕ್ಷ ಜ್ಞಾನಿಗೆ ಯಾವುದೇ ಸಂಸ್ಕಾರದ ಅಪೇಕ್ಷೆ ಇಲ್ಲ. ಇದು ಜೈವ ಅಸ್ಮಿನ್ ಶವ್ಯಂ ಕುರುವಂತೆ ಶವ್ಯಂ ಅನ್ನು ಮೃತ ಶರೀರಕ್ಕೆ ಮಾಡಬೇಕಾದ ಸಂಸ್ಕಾರ ಆದರೆ ಸಂಸ್ಕಾರ ಮಾಡಲಿಲ್ಲ. ಅಥವಾ ಎಲ್ಲೋ ಕಾಡಿನಲ್ಲಿಯೋ ಪ್ರವಾಸಕ್ಕೆ ಹೋದಲ್ಲೋ ತೇಳ್ಕೊಂಡ ಸುದ್ದಿಯೇ ಗೊತ್ತಿಲ್ಲ ಮುಂದೆ ಗೊತ್ತಾಗಿಲ್ಲ ಅವಾಗ ಅವನು ಸಂಸ್ಕಾರ ಆಗಲಿಲ್ಲ. ಅವನ ಹೆಂಗೆ ಮೋಕ್ಷಕ್ಕೆ ಹೋಗ್ತಾನೆ ಏನಪ್ಪ ಮೋಕ್ಷದ ಹೋಗ ಕರ್ಪಿಂಡ ಆಗ್ಬೇಕು ಮೋಕ್ಷಕ್ಕೆ ಹೋಗುವ ಜೀವಕ್ಕೆ ಯಾರು ಪಿಂಡ ಆಗುವುದು ಗೊತ್ತಿಲ್ಲ ಯಾರೊಬ್ಬರೇ ಸಂಸ್ಕಾರ ಮಾಡುವ ಗೊತ್ತಿಲ್ಲ. ಇದು ಜೈವ ಅಸ್ಮಿನ್ ಶವ್ಯಂ ಕುರುವಂತೆ ಶವಕ್ಕೆ ಮಾಡಬೇಕಾದ ಸಂಸ್ಕಾರಗಳನ್ನು ಮಾಡಲಿ ಇದು ಜನ ಮಾಡದೆ ಬಿಡಿ ಚಷಮೇವಾಗಿ ಸಂಭವಂತೆ. ಇದು ಎಲ್ಲರಿಗೂ ಅನ್ನೋ ಯಾವುದು ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಅಲ್ಲ. ಆ ಜೀವ ಎಲ್ಲಿಗೆ ಹೋಗುತ್ತೆ ಅನ್ನುವುದು ಅಗ್ನಿ ಸಂಸ್ಕಾರವನ್ನು ಹೊಂದಿರುವಂತಹದ್ದು ಅದು ಅದರ ಕರ್ಮವನ್ನು ಹೊಂದಿರುವುದು. ಅದರಿಂದ ಇಲ್ಲೇನೆಂದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಯಾವ ರೀತಿಯ ಕರ್ಮನೇ ಹೂ ಇಲ್ಲ ಅದರಿಂದ ಅವರಿಗೆ ಸಂಸ್ಕಾರದ ಅಪೇಕ್ಷೆಯೇ ಇಲ್ಲ. ಮತ್ತೆ ಅವರಿಗೆ ಸಂಸ್ಕಾರ ಮಾಡುದು ಅವರ ಇಲ್ಲಿ ಇರ್ತಕ್ಕಂಥವ್ರು ತಮ್ಮ ಕರ್ತವ್ಯಕ್ಕೋಸ್ಕರ ಅಷ್ಟೇ ಹೊರತು ಅವರಿಗೆ ಅದರಿಂದ ಏನು ಸಾಧಕ ಬಾಧಕ ಇಲ್ಲ. ಮಾಡಿದ್ರಿಂದ ವಿಶೇಷ ಲಾಭ ಇಲ್ಲ ಮಾಡದೇ ಇದ್ದದ್ದು ನನ್ನಷ್ಟೇ ಇಲ್ಲ. ಅದು ಎಲ್ರಿಗೂ ಹಾಗೆ ಅಲ್ವಾ? ಅದೇ ಎಲ್ರು ಅವರವ್ರ ಕರ್ಮಸೇ ಸಂಸ್ಕಾರ ದೇಹಕ್ಕೆ ಸಂಸ್ಕಾರ ಮಾಡಿದ್ರೆ ಅವ್ರು ಪುಣ್ಯ ಮಾಡಿದ್ರೆ ಹೋಗ್ತಾರೆ ಪಾಪ ಪಡೆದ್ರೆ ಹೋಗಲ್ಲ. ಸಂಸ್ಕಾರ ಯಾಕೆ ಮಾಡಬೇಕು ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಏನು ಅನ್ನುವಂತಹ ಒಂದು ಪ್ರಶ್ನೆ ಬರ್ತದೆ. ಅದು ವ್ಯತ್ಯಾಸ ಏನು ನಾವು ತಿಳ್ಕೊಳ್ಬೇಕು. ಅಪರೋಕ್ಷ ಜ್ಞಾನಿಗೆ ಮಾತ್ರ ವಿಶೇಷವಾಗಿ ಕಟ್ತಾರೆ. ಯಾಕೆಂದ್ರೆ ಉಳಿದವರು ಅವರವರ ಕರ್ಮದ ಪ್ರಕಾರವೇ ಹೋಗುವುದು. ಅದು ಒಬ್ಬರಿಗೆ ವಿಶಿಷ್ಟವಾದಂತಹ ಪುಣ್ಯ ಇದ್ರೆ ಅವ್ರು ಹೋಗಿಬಿಡ್ತಾರೆ ಇವನು ಸಂಸ್ಕಾರವನ್ನು ಅಪೇಕ್ಷಿಸುವುದಿಲ್ಲ. ಆದರೆ ವಿಷಯ ಏನಿದೆ ಅಂತ ಗೊತ್ತಿಲ್ಲ. ಅಪರೋಕ್ಷ ಜ್ಞಾನಿಗೆ ಯಾವ ಬಾಧಕವೂ ಇಲ್ಲ ನಿಶ್ಚಿತ. ಈ ಅಪರೋಕ್ಷ ಜ್ಞಾನಿ ಆಗದೇ ಇದ್ದವ ಅವನಿಗೆ ಮೇಲೆ ಹೋಗುದಕ್ಕೆ ಬೇಕಾಗಿರ್ತಕ್ಕಂಥ ಪುಣ್ಯ ಉಂಟೋ ಅಥವಾ ಇಲ್ಲವೋ ಮಧ್ಯೆಯಲ್ಲಿ ಏನಾದ ತೊಂದರೆ ಉಂಟೋ ಅನ್ನೋದು ನಮಗೆ ಗೊತ್ತಿಲ್ಲ. ಅವಾಗ ಏನ್ ಮಾಡಬೇಕು? ಅಪರೋಕ್ಷ ಜ್ಞಾನಿ ವಿಷಯ ಬೇರೆ, ಅವನಿಗೆ ಯಾರು ಏನು ಮಾಡಬೇಕಾದ್ರೆ ಇವನಿಗೆ ಆಗುವಾಗ ಇವನು ಪುಣ್ಯದಿಂದ ಮೇಲೆ ಹೋಗಬಹುದು ಅಥವಾ ಪಾಪ, ಯಾಕೆಂದ್ರೆ ಪುಣ್ಯ ಪಾಪಗಳು ಈ ಜನ್ಮದಲ್ಲಿ ಮಾಡುವ ಪುಣ್ಯ ಪಾಪಗಳಿಂದ ತೀರ್ಮಾನ ಅಲ್ಲ. ಎಷ್ಟೋ ಜನ್ಮಗಳಿಂದ ಹಳೆದು ಬಂದಂತಹ ದೊಡ್ಡ ಪುಣ್ಯ ಪಾಪಗಳ ಮೂಟೆ ಇದೆ. ಅದರಲ್ಲಿ ಯಾವ ಪುಣ್ಯ ಯಾವ ಪಾಪ ಈಗ ಒಂದು ಕೆಲಸ ಪ್ರಾರಂಭವಾಗಿದೆ ಗೊತ್ತಿಲ್ಲ ನಮಗೆ. ಒಂದು ಜನ್ಮದಲ್ಲಿ ಕಾಣುವುದು ಯಾವುದೋ ಒಂದು ಪ್ರಾರಂಭ ಕರ್ಮದ ರಿಯಾಕ್ಷನ್ ಅಂತ. ಇನ್ನು ಪ್ರಾರಂಭ ಸಂಚಿತ ಕರ್ಮಗಳು ತುಂಬಾ ಇರ್ತವೆ, ದೊಡ್ಡ ಕ್ಯೂ ಇದೆ. ಅದರಿಂದ ಯಾವ ಪ್ರಾರಂಭ ಕರ್ಮದ ಪರವಾಗಿ ಏನಾಗುತ್ತೆ ಅನ್ನೋದನ್ನು ಆ ಸಂಚಿತದಲ್ಲಿ ಯಾವ ಯಾವುದು ಸಂಚಿತವಾಗಿದೆ ಅನ್ನೋದು ಗೊತ್ತಿಲ್ಲ. ಸಂಚಿತದಲ್ಲಿ ಯಾವುದು ಈ ನೆಕ್ಸ್ಟ್ ಪ್ರಾರಂಭ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ. ಹಾಗಾಗಿ ಅವನಲ್ಲಿ ಪಾಪ ಪ್ರಾರಂಭ ಇದ್ರೆ ಅದು ಪ್ರಾರಂಭ ಆಗಿಬಿಟ್ರೆ ಏನಾಗುತ್ತೆ ಅಂದ್ರೆ ಪುಣ್ಯಜೀವಿಗೆ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ, ಅವನು ಪಾಪ ಪ್ರಾರಂಭ ನಡೆದ್ಬಿಡುತ್ತೆ. ಪುಣ್ಯಾತ್ಮ ಈ ಜನ್ಮದಲ್ಲಿ ಬೇಕಾದಷ್ಟು ಪುಣ್ಯಕರ್ಮ ಮಾಡಿದ್ದಾನೆ, ಆದ್ರೆ ಹಿಂದಿನ ಜನ್ಮದ ಒಂದು ಪಾಪ ಪ್ರಾರಂಭ ಕೂತ್ಬಿಡುತ್ತೆ ಮತ್ತೆ ಇಲ್ಲಿ ಅಡ್ಡ ಕೂತ್ಬಿಡುತ್ತೆ. ಸೊ ಹೋಗ್ತಾ ಇರ್ತಾರೆ ಅವರು ಹೋಗ್ತಾ ಇದ್ದ ಮತ್ತೆ ಇಲ್ಲಿ ಒಂದು ಅಡ್ಡ ಕೂಡ ಬಂದ್ಬಿಡುತ್ತೆ. ಅಪರೋಕ್ಷ ಜ್ಞಾನಿಗೆ ಸಂಚಿತ ಪ್ರಶ್ನೆಯೇ ಇಲ್ಲ, ಅದರಿಂದ ಅವರಿಗೆ ಯಾವುದು ಅಡ್ಡ ಕೂಡ ಬರುವುದಿಲ್ಲ. ಆದರೆ ಅಪರೋಕ್ಷ ಜ್ಞಾನಿ ಅಲ್ಲದವನಿಗೆ ಪ್ರಾರಬ್ಧ ಕರ್ಮ ಯಾವುದೋ ಒಂದು ಸಂಚಿತ ಪ್ರಾರಬ್ಧವಾಗಿ ಅಡ್ಡ ಕೊಡೆ ಹಾಕುತ್ತೆ. ಆಗ ಅಪರೋಕ್ಷ ಜ್ಞಾನಿಗೆ ಪ್ರಾರಬ್ಧ ಮುಗಿದ ಮೇಲೆ ಮೇಲೆ ಹೋಗುದು ಸಂಚಿತ ಮತ್ತು ಇನ್ನೊಂದು ಯಾವುದು ಸ್ಪರ್ಶವೇ ಇಲ್ಲ ಅದ್ಭುತ. ಇವನೇ ಹಾಗಲ್ಲ, ಇಲ್ಲಿ ಯಾವುದೋ ಒಂದು ದೊಡ್ಡ ಪುಣ್ಯಾತ್ಮ ಜನ್ಮದ ಉದ್ದಕ್ಕೂ ಪುಣ್ಯಕರ್ಮ ಮಾಡಿದವ. ಆದರೆ ಒಂದು ತಡೆ, ಇವಾಗ ಪಾಂಡುವಿಗೆ ಒಂದು ಮಾತು ಬರುತ್ತೆ ಮಹಾಭಾರತ. ಪಾಂಡು ಚಕ್ರವರ್ತಿ ಒಂದು ಬಾರಿ ಅವರೆಲ್ಲ ದೇವತೆಗಳನ್ನು ಕಾಣುವುದಕ್ಕೆ ಹೋದಾಗ ತಾನು ಆಸೆ ಪಡ್ತಾನೆ. ಅದಕ್ಕೆ ಪಾಂಡು ಚಕ್ರವರ್ತಿಗೆ ಎರಡು ಸಂದರ್ಭಗಳಲ್ಲಿ ಬರುತ್ತೆ. ಪಾಂಡು ಚಕ್ರವರ್ತಿಗೆ ನಿನಗೆ ನೀನು ದೇವಲೋಕವನ್ನ ಹೋಗಿ ದೇವತೆಗಳನ್ನು ಕಾಣಬೇಕಾಗಿದ್ದರೆ ನೀನು ಸಂತಾನವನ್ನು ಕೊಡ್ತು, ನಿನಗೆ ಮಕ್ಕಳಾಗದೆ ನಿನಗೆ ದೇವಲೋಕವನ್ನು ಸೇರುವ ಅಥವಾ ದೇವತೆಗಳನ್ನು ನೋಡುವಂತ ಅಧಿಕಾರ ಇಲ್ಲ, ತಡೆಯದೆ ಒಂದು ಇದನ್ನು ಕೆಲವರು ಏನ್ ತಿಳ್ಕೊಳ್ತಾರೆ ಅಂದ್ರೆ ಪುತ್ರಸ್ಯ ಗತಿ ನಾಸ್ತಿ, ಮಕ್ಕಳಾಗದೇ ಇದ್ರೆ ಗತಿ ಇಲ್ಲ, ಅದನ್ನ ಏನಾದರೂ ಮಕ್ಕಳ ಅನ್ಲೇಬೇಕು ಅಂತ ಕೆಲವು ತೀರ್ಮಾನ ಮಾಡಬೇಕು. ಹೀಗಲ್ಲ, ಅದು ಪಾಂಡುರಾಜನ ಪ್ರಾರಂಭ. ಅವನು ಹುಟ್ಟಿದ್ದೇ ಪಾಂಡವರನ್ನ ಪ್ರಪಂಚಕ್ಕೆ ಕೊಡುವುದಕ್ಕೋಸ್ಕರ. ಅದನ್ನು ಮಾಡದೇ ಇದ್ರೆ ಅವನ ಮೇಲೆ ಹೋಗ್ಲಿಕ್ಕೆ ಇಲ್ಲ. ಯಾರ್ಯಾರಿಗೆ ಯಾವ್ದು ಕರ್ತವ್ಯವೋ ಅದನ್ನ ಅವ್ರು ಮಾಡದೆ ಅವ್ರು ಮುಂದೋಗುವಾಗಿದ್ರು. ಅದರ ಅರ್ಥ ಎಲ್ಲರೂ ಹುಟ್ಟಿದವರೆಲ್ಲ ಒಂದು ಮಕ್ಕಳನ್ನ ಸೃಷ್ಟಿ ಮಾಡಿ ಹೋಗ್ಬೇಕು ಅಂತ ಕೆಲವರು ಹಾಕಿ ತಿಳ್ಕೊಂಡಿದ್ದಾರೆ. ಮಕ್ಕಳಿಂದ ಸಂತತಿ ಇಲ್ಲ ಅಂತ ಕೆಲವರು ಹೇಳಿಬಿಡ್ತಾರೆ. ಅನ್ನ ಪುತ್ರ ಸಂಗತಿ ನಾಸ್ತಿ ಅಂತ ತಿಳ್ಕೊಂಡು ಕಡೆ ಏನಾದರೂ ಮಾಡಿ ಮಕ್ಕಳಾಗಬೇಕು, ಕಡೆ ಏನಾಗುತ್ತೆ ಅಂತಷ್ಟೇ ಅಷ್ಟು ಪ್ರದಕ್ಷಿಣೆ ಮಾಡಬಾರದನ್ನೆಲ್ಲ ಮಾಡಿ ಕಡೆ ಒಂದು ಸಂತಾನ ಆಗಬೇಕು. ಈಗಿಲ್ಲ ಎಲ್ಲ ಶಾಸ್ತ್ರದಲ್ಲಿ ಮಕ್ಕಳು ಅನ್ನೋದು ಎಲ್ಲರಿಗೂ ಮಕ್ಕಳಾದರೆ ಮಾತ್ರ ಸಂಗತಿ ಅಂತಲ್ಲ. ಪಾಂಡುವಿಗೆ ಅವನು ಹುಟ್ಟಿದ್ದೇ ಉದ್ದೇಶವೇ ಪಂಚ ಪಾಂಡವರನ್ನ ಪ್ರಪಂಚಕ್ಕೆ ಕೊಡುವುದಕ್ಕೋಸ್ಕರ. ಅದನ್ನ ಅವರು ಮಾಡದೇ ಇದ್ರೆ ಮುಂದೋದಕ್ಕೆ ಸ್ಯಾಂಕ್ಷನ್ ಇಲ್ಲ. ಸೊ ಡೂ ಯುವರ್ ಡ್ಯೂಟಿ ಅಂಡ್ ಕಮ್ ಅಂತ ನಿನ್ನ ಕರ್ತವ್ಯ ಮುಗಿಸಿ ಬಾರದೆ ನಿನಗೆ ಪ್ರವೇಶ ಇದೆ. ಹಾಗಾಗಿ ಮಕ್ಕಳು ಎಲ್ಲರಿಗೂ ಒಂದು ಕರ್ತವ್ಯ ಅಲ್ಲ, ಪಾಂಡುವಿ ಕರ್ತವ್ಯ ಅಲ್ಲ. ಇಂಥ ಅನೇಕ ಘಟನೆಗಳು ಬರ್ತವೆ. ಯಾರು ಪ್ರಪಂಚದಲ್ಲಿ ಯಾವುದೋ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಕೊಡುವುದಕ್ಕೋಸ್ಕರ ಇಲ್ಲಿ ಬಂದಿರ್ತಾರೆ, ಅವರಿಗೆ ಆ ಶಕ್ತಿ ಪ್ರಪಂಚಕ್ಕೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡಿಕೊಂಡೋಗಬೇಕು. ಅಲ್ಲಿ ತನಕ ಹೀಗೆ ಯಾರ್ಯಾರ್ದೋ ಏನೇನೋ ಪ್ರತಿಬಂಧಗಳಿರುತ್ತವೆ ಅಲ್ಲಿ ಹೋಗುದಕ್ಕೆ ತಡೆ. ಅಂಥ ತಡೆ ಇದ್ದಾಗ ತುಂಬಾ ಪುಣ್ಯಾತ್ಮರಿಗೆ ಕೂಡ ಮೇಲೆ ಹೋಗಲಿಕ್ಕೆ ತೊಂದರೆ. ಇವಾಗ ನಾವು ರಸ್ತೆ ಚೆನ್ನಾಗಿದೆ, ರಸ್ತೆ ಒಳ್ಳೆ ರಸ್ತೆ, ನ್ಯಾಷನಲ್ ಹೈವೇ, ನಮ್ಮದು ಒಳ್ಳೆ ಕಾರಿದೆ, ಹೋಗ್ತಾ ಇರ್ತೀವಿ. ಶಿವರಾತ್ರಿ ಸಮಯ ಯಾರೋ ಕಲ್ಲಿಟ್ಬಿಡ್ತಾರೆ, ಹಂಗೆ ಶಿವರಾತ್ರಿ ಸಮಯದಲ್ಲಿ ಕಿರಿಗೇಡುಗಳು ಕಲ್ಲಿಟ್ಟ ಹಾಗೆ ಇವನ್ ಪ್ರಾರಂಭ ಕರ್ಮೋದ ಅಡ್ಡ ಬಂದ್ಬಿಡ್ತೀವಿ. ಅಲ್ಲಿ ಕಾರ್ ನಿಲ್ಲಿಸಲೇಬೇಕು, ಮತ್ತೆ ಆ ಕಾಲ ತೆಗೆಯದೆ ಹೋಗುವಾಗಿಲ್ಲ. ಅದಕ್ಕೆ ಅಲ್ಲಿ ಕಾರು ಫಸ್ಟ್ ಕ್ಲಾಸ್ ಇದೆ, ರಸ್ತೆ ಫಸ್ಟ್ ಕ್ಲಾಸ್, ಏನ್ ಮಾಡುದು, ಒಂದು ಅಡ್ಡ ಬಂದಿದೆ. ಆ ರೀತಿ ಶಿವರಾತ್ರಿ ರಸ್ತೆ ಮತ್ತೆ ಇಲ್ಲಿ ಕಲ್ಲಿಡ್ತಾರಲ್ಲ, ಆ ತರ ಈ ಪ್ರಾರಂಭಗಳ ಅಡ್ಡಲ್ಲಿ ಬಂದು ಕೂತ್ಬಿಡ್ತಾರೆ. ಆಗ ಅದನ್ನು ಪ್ರಸರಣ ಮಾಡದೆ ಮುಂದೆ ಹೋಗುವಾಗಿದೆ. ಎಂಥ ಜ್ಞಾನಿ ಎಂಥ ಪುಣ್ಯಾತ್ಮನಿಗೂ ಇದು ಇದ್ದೇನೆ. ಪರೋಕ್ಷ ಜ್ಞಾನ ಆಗಿ ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ಇಂಥ ಸಮಸ್ಯೆಗಳಿದೆ. ಆಗ ಅದಕ್ಕೋಸ್ಕರ ಏನು ಅವನಿಗೆ ಏನು ಸಂಸ್ಕಾರ ಮಾಡ್ತಾರೆ ಇಲ್ಲಿ ಮಕ್ಕಳು ಒಂದು ಆ ಸಂಸ್ಕಾರದಲ್ಲಿ ಒಂದು ಪ್ರಾರ್ಥನೆ ಇದೆ. ಯಾಕೆಂದ್ರೆ ಅದನ್ನು ಮಾಡುವುದನ್ನು ನಮಗೋಸ್ಕರ ಅಲ್ಲ, ಅವರಿಗೋಸ್ಕರ ಮಾಡಿ ಆ ಜೀವಕ್ಕೆ ಪುಣ್ಯಲೋಕಾವಾಪ್ತ್ಯರ್ಥ ಸಂಕಲ್ಪ ಮಾಡುವುದೇ ಅವರಿಗೆ ಪುಣ್ಯಲೋಕಾವಾಪ್ತ್ಯರ್ಥ. ಪುಣ್ಯಲೋಕ ಸಿಕ್ಕಿದ್ರೆ ಮಾತ್ರ ಅದು ಪ್ರಾರ್ಥನೆ ಆಗತ್ತೇ ಇಲ್ಲ, ಸಿಗದೆ ಎಲ್ಲ ಮತ್ತೆ ಎಲ್ಲ ಹೀಗೆ ಒಂದು ಅಡ್ಡಗೋಡೆ ಇದೆ. ಅಂತಹ ಸಂದರ್ಭದಲ್ಲಿ ಯಾರು ಅವರ ಪರವಾಗಿ ಕೆಲಸ ಮಾಡಬೇಕು ಅವರ ಸಕ್ಸಸ್. ಯಾವಾಗಲೂ ಲೋಕದಲ್ಲಿ ಯಾರು ಸಕ್ಸಸ್ ಅವರು ಅಧ್ಯಾತ್ಮ ಪ್ರಪಂಚ ಅವರೇ ಸಕ್ಸಸ್. ಇವಾಗ ಬ್ಯಾಂಕಿನಲ್ಲಿ ಒಬ್ಬರು ಸಾಲ ಮಾಡಿ ತೀರ್ಕೊಂಡ್ರೆ ಮಗನಿಗೆ ನೋಟಿಸ್ ಬರುತ್ತೆ, ಏ ನಾನು ಮಾಡಿದ್ದಲ್ಲ, ನನ್ನ ಅಪ್ಪ ಮಾಡಿದ್ರಿಂದ ಆಗೋಲ್ಲ, ಅವನು ಕಟ್ಟಬೇಕು. ಈ ಸಕ್ಸಸ್ ಅವನು ತಂದೆ ಮಾಡಿದ್ದಕ್ಕೆ ಅಂದ್ರೆ ಹಾಗೇನೆ ಮಗ ಅದಕ್ಕೆ ಕಟ್ಟಿದ್ರೆ ತಂದೆಯ ಸಾಲ ಸಿಗುತ್ತೆ. ಹಾಗೆ ತಂದೆಯ ಪ್ರಾರಂಭಕ್ಕೆ ಮಗ ಪರಿಹಾರ ಮಾಡಿದ್ರೆ ಅವರು ಆ ಪ್ರಾರಂಭ ಪರಿಹಾರ ಆಗುತ್ತೆ. ಅದು ಆ ರೀತಿ ಲಿಂಕ್ ಇದೆ. ಹಾಗಾಗಿ ಅವ್ರು ಮಾಡುವುದು ಏನಾದರೂ ತಡೆ ಇದ್ದರೆ ಪರಿಹರಿಸಿ. ಮುಂದೆ ಶ್ರದ್ಧಾದಿ ಕರ್ಮಗಳಿಗೂ ಇದೇ, ಶ್ರದ್ಧಾದಿ ಕರ್ಮಗಳನ್ನು ಮಾಡು, ಶ್ರಾದ್ದ ಮಾಡದೇ ಇದ್ರೆ ಅವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂತಲ್ಲ. ಅಥವಾ ವೃಷಕ್ಕೊಮ್ಮೆ ಅವರಿಗೆ ಹಸಿವಾಗ್ತಾ ಇರುತ್ತೆ, ಇಷ್ಟು ಊಟ ಪಿಂಡ ತಿನ್ಲಿಕ್ಕೆ ಬರ್ತಾರೆ ಅಂತ ಅವರು ಹಸಿವು ಪರಿಹಾರಕ್ಕೋಸ್ಕರ ಪಿಂಡ ಹಾಕುವುದು ಅಲ್ಲ, ಅವ್ರು ಪಿಂಡ ಹಾಕದೆ ಇದ್ರೆ ನರಕ ಹೋಗ್ತಾರೆ ಅಂತೂ ಅಲ್ಲ. ಆದ್ರೆ ಯಾವ ಜೀವದಲ್ಲಿ ಏನಾದರೂ ಪಾಪ ಪ್ರಾರಂಭ ಇದ್ರೆ ಅದನ್ನು ಪರಿಹರಿಸಿ ದೇವತೆಗಳೇ ಅಂತ ಶ್ರಾದ್ದ ಮಾಡು. ಶ್ರಾದ್ದ ಮಾಡುವುದು ಪಿತೃ ದೇವತೆಗಳಿಗೆ, ಪಿತೃಗಳಿಗೆ ಅಲ್ಲ, ಪಿತೃ ದೇವತೆಗಳ ಪೂರೈಕೆ, ಪಿತೃ ದೇವತೆಗಳಿಗೂ ಪ್ರಾರ್ಥನೆ. ನಮ್ಮ ಹಿರಿಯರು ಏನಾದರೂ ಮಾಡಿದ್ದಲ್ಲಿ ಲೋಪದೋಷ ಇದ್ದರೆ, ಅದರಲ್ಲಿ ಏನಾದರೂ ಪಾತಕಗಳಿದ್ದರೆ, ಪ್ರತಿಬಂಧಕ ಇದ್ರೆ, ಅವರ ಊರ್ಧ್ವಗತಿಗೆ ಅದು ಪಾತಕ ಆಗದಂತೆ ಅವರ ಸಂಗತಿಗೆ ಕರ್ಕೊಂಡು ಹೋಗಿ ಅಂತ ಪ್ರಾರ್ಥನೆ. ಇದು ಶ್ರಾದ್ದ, ಇದು ಶಮಕರ್ಮ, ಎಲ್ಲ ಸಂಸ್ಕಾರಗಳಿಗೆ ಇರತಕ್ಕಂಥ ಅರ್ಥ ಇದು. ಇಷ್ಟು ವಿಷಯ ಆದಾಗ ಈಗ ಅಪರೋಕ್ಷ ಜ್ಞಾನ ಇದನ್ನು ಯಾವುದಿಲ್ಲ, ಯಾಕಂದ್ರೆ ಅವರಿಗೆ ತಡೆ ಇರೋದೆ ತಡೆ ಇದ್ರೆ ಅವರು ಅಪರೋಕ್ಷ ಜ್ಞಾನ ಆದ್ಮೇಲೆ ಯಾವುದು ತಡೆ ಇರೋದು ಸಾಧ್ಯವೇ ಇಲ್ಲ. ಅದರಿಂದ ಉಳಿದವರಿಗೆ ಎಂಥ ಪುಣ್ಯಾತ್ಮರಿಗೂ ಕೂಡ ಪುಣ್ಯಕರ್ಮದಿಂದ ಮೇಲೆ ಹೋಗುವಾಗ ಯಾವುದೋ ಒಂದು ಜನ್ಮದ ಪ್ರಾರಂಭ ಅಡ್ಡನಿಟ್ಟು ಅವರಿಗೆ ಸದ್ಯತೆ ಆದರೆ ತಡೆ ಆಗಬಹುದು. ಆಗ ಇಂಥ ಕೆಲಸ ಬೇಕು. ನಾನು ಹಿಂದೆ ಒಂದು ಕಥೆ ಕೇಳಿದ್ದೆ, ಇದೆ ಇಲ್ಲೇ ಇದೆ ವೇದಿಕೆ. ಊರಿನಲ್ಲೇ ಒಬ್ಬರು ತೀರಿಕೊಂಡು ಎಷ್ಟೋ ವರ್ಷದ ನಂತರ ದೊಡ್ಡ ವೇದಜ್ಞರು, ವೇದಜ್ಞರು, ಶಾಸ್ತ್ರಜ್ಞರು, ಸಂಸ್ಕೃತ ವಿದ್ವಾಂಸರು, ಶಾಸ್ತ್ರ ವಿದ್ವಾಂಸರು, ಅನುಷ್ಠಾನವಂತರು ತೀರಿಕೊಂಡು ಎಷ್ಟೋ ವರ್ಷದ ನಂತರ ಮೊಮ್ಮಗನ ಬಳಿಯಲ್ಲಿ, ಮೊಮ್ಮಗನ ಹೆಂಡತಿ ತನ್ನ ಹುಡುಗಿಯ ಮೈಯಲ್ಲಿ ಪ್ರವೇಶ ಮಾಡಿ, ನನಗೆ ತಡೆಯದೆ ಎಂಬ ಬಹುದಿಕ್ಕಾಗ್ತಾ ಇಲ್ಲ, ಅವರಿಗೆ ಅಡೆ ತಡೆ ತಡೆ ಅಡ್ಡ ಗೋಡೆ ಇರುವುದೇ ಇಲ್ಲ. ಅದನ್ನ ಎದು ಚಾಸ್ಮಿನ್ ಶವ್ಯ ಕುರುವಂತೆ ಇಲ್ಲಿ ಜನ ಯಾವ ಕರ್ಮವನ್ನು ಮಾಡ್ರಿ ಅಥವಾ ಮಾಡದೆ ಬಿಡಿ ಏನು ತೊಂದರೆ ಇಲ್ಲ. ಅವರು ಹೊರಟು ಹೋಗಿ ಅವರು ತಡೆದೇ ಹೋಗ್ತಾರೆ. ಅರ್ಚುಷ ದೇವ ಅಭಿಸಂಭವಂತಿ ಅರ್ಚುಷು ಅಮಹ ಆತ್ಮನಃ ಆ ಕೂರ್ಯಮಾನ ಪಕ್ಷ ಮೋಕ್ಷಕ್ಕೆ ಹೋಗುವವರು ದೇವಯಾನ ಇಂದ್ರಿಯಾನಕ್ಕೆ ಹೋಗುವ ಮರಳಿ ಮಾಡುತ್ತೆ. ದೇವಯಾನ ಅಂದ್ರೆ ಮೋಕ್ಷಕ್ಕೆ ಹೋಗುವಂತಹ ದಾರಿ, ಭಗವಂತನನ್ನು ಹೋಗಿ ಮೋಕ್ಷಕ್ಕೆ ಹೋಗತಕ್ಕಂತಹ ದಾರಿ ಏನಿದೆ ಅದರಲ್ಲಿ ಮೊದಲು ಹೋಗಿ ಎಲ್ಲೆಲ್ಲಿ ಸೇರ್ತಾರೆ ಅವರು ಮೊಟ್ಟ ಮೊದಲು ಹೋಗಿ ಈ ತೆಲಗ್ನ ಜ್ಯೋತಿ ಶುಕ್ರ ಷಣ್ಮಾಸಾಹ ಉತ್ತರಾಯಣ ತತ್ರ ಪ್ರಯಾಸಾಹ ಅಂತ ಭಗವಂತನ ಹೋಗಿ ಸರ್ವ ಅಗ್ನಿ ಜ್ಯೋತಿ ಮೊದಲು ಅಗ್ನಿಯನ್ನು ಮತ್ತು ಜ್ಯೋತಿಯನ್ನು ಸೇರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಅರ್ಚಿಸನ್ನು ಸೇರ್ತಾರೆ. ಅರ್ಚುಷಮೇವ ಅಭಿಸಂಭಿಷಂತಿ ಯಾರು ಪರೋಕ್ಷ ಜ್ಞಾನಿಗಳು ಯಾರು ಚರ್ಮ ಶರೀರದಿಂದ ದೇಹಪಾತ ಆಗಿ ಹೊರಟು ಹೋಗ್ತಾರೆ ಅವರು ಮೊದಲು ಅರ್ಚನ ಯೋಗವನ್ನು ಹೋಗಿ ಸೇರ್ತಾರೆ. ಅರ್ಚಿಸ್ ಅಂದ್ರೆ ಅಗ್ನಿಯ ಪುತ್ರ, ಪ್ರಧಾನ ಅಗ್ನಿಯ ಮಗ. ಅವನಿಗೆ ಎರಡು ರೂಪಗಳು. ಅರ್ಚಿಸ್ ಅನ್ನೋದು ಪಾವಕ ಅಂತ ನಾವು ಹೇಳ್ತೇವೆ. ಏನು ಅವನ ಅಗ್ನಿ ಪುತ್ರ, ಅವನಿಗೆ ಎರಡು ರೂಪಗಳು ಅಗ್ನಿ ಜ್ಯೋತಿ. ಅರ್ಚಿಸ್ಸಿಗೆ ಎರಡು ರೂಪಗಳು, ಅದನ್ನು ಗೀತೆಯಲ್ಲಿ ಅಗ್ನಿ ಜ್ಯೋತಿಗೆ ಕಳೆದರು. ಇಲ್ಲಿ ಅರ್ಚಿಸುತ್ತಾರೆ ಒಬ್ಬನೇ ದೇವತೆಗೆ ಎರಡು ರೂಪಗಳು. ಆ ಎರಡು ರೂಪಗಳಿಂದಲೂ ಕೂಡ ಮೊದಲು ಇವನು ಅಗ್ನಿಮುಖದಿಂದ ಆರಾಧನೆ ಮಾಡ್ತಾ ಇದ್ದವ ಅಗ್ನಿ ದೇವತೆಗಳು ಮೊದಲು ಮೋಕ್ಷಕ್ಕೆ ಹೋಗುವಾಗ ಫಸ್ಟ್ ಸ್ಟೇಷನ್ ಒಂದೊಂದೇ ಸ್ಟೇಷನ್ ದಾಟ್ಕೊಂಡು ಹೋಗುದು. ಮೋಕ್ಷದ ದಾರಿಯಲ್ಲಿ ಸಿಗುವ ಮೊದಲನೇ ಸ್ಟೇಷನ್ ಅಗ್ನಿಲೋಕ ಅರ್ಚಿಲೋಕ. ಆದರೆ ಇಬ್ಬರು ಅಗ್ನಿಪುತ್ರರು ಅಂದ್ರೆ ಒಬ್ಬನೇ ಅರ್ಚಿಹಿ ನಾಮಕನಾದ ಅಗ್ನಿಯೇ ಅಗ್ನಿ ಮತ್ತು ಜ್ಯೋತಿ ಅಂತ ಎರಡು ರೂಪದಿಂದ ಅಲ್ಲಿ ಇವರಿಗೆ ಭೇಟಿ ಕೊಡ್ತಾರೆ. ಎರಡು ರೂಪಗಳು ಅಂದ್ರೆ ಬೆಂಕಿ ಎರಡು ಆಸ್ಪೆಕ್ಟ್ಗಳು. ಬೆಂಕಿಯಲ್ಲಿ ಎರಡು ಆಸ್ಪೆಕ್ಟ್ ಇದೆ, ಒಂದು ಜ್ಯೋತಿ ಬೆಳಕು, ಮತ್ತೊಂದು ಅಗ್ನಿ ಸುಡು. ಸುಡುವುದರ ಶಕ್ತಿ ಮತ್ತು ಬೆಳಗುವ ಶಕ್ತಿ ಅಂತ ಆ ಎರಡನ್ನ ಎರಡಕ್ಕೆ ಎರಡು ಆಸ್ಪೆಕ್ಟ್ಗಳು. ಅದು ದೇವತಾ ಶಕ್ತಿಯಲ್ಲಿ ಎರಡು ರೂಪಗಳೇನಿದೆ. ಅಗ್ನಿ ಸುಡುವಂತಹ ಬೆಂಕಿಗೆ ಸುಡುವ ಶಕ್ತಿಯನ್ನು ಕೊಡುವ ರೂಪ, ಬೆಂಕಿಗೆ ಬೆಳಕು ನೀಡುವ ಶಕ್ತಿಯನ್ನು ಕೊಡುವ ರೂಪ, ಒಂದು ಅಗ್ನಿ ಒಂದು ಜ್ಯೋತಿ. ಹೀಗೆ ಅರ್ಚಿಸಿನಂತೆ ಎರಡು ಆಸ್ಪೆಕ್ಟ್ಗಳು ಎರಡು ರೂಪಗಳು. ಈ ದ್ವಿರೂಪದಿಂದ ಮುಕ್ತರನ್ನ ರಿಸೀವ್ ಮಾಡ್ತಾರಂತೆ ಅರ್ಚಿತ ಲೋಕದಲ್ಲಿ ದೇವತೆ. ಅರ್ಚಿಷಂ ಅಭಿಸಂಭವಂತಿ ಮೊದಲು ಬೆಳಕಿನ ಲೋಕಕ್ಕೂ, ಹಿಂದೆ ಬರುವವರು ರಾತ್ರಿಯ ಲೋಕಕ್ಕೂ. ರಾತ್ರಿ ಇದು ಮೂರಾತ್ರಿಗೆ, ಇದು ಬೆಳಕಿನ ಲೋಕಕ್ಕೂ. ಅಗ್ನಿಹಿ ಜ್ಯೋತಿಹಿ ಆ ಬೆಳಕಿನ ಲೋಕಕ್ಕೂ ಒಂದು ಮೇಲೆ, ಅದರ ನಂತರ ಅಹಹ ಅದರ ಮಧ್ಯೆ ಒಂದಿದೆ ಇಲ್ಲಿ ಹೇಳಲಿಲ್ಲ. ಅಗ್ನಿ ಲೋಕಕ್ಕೆ ಹೋದ ಮೇಲೆ ಪ್ರಧಾನ ಅಗ್ನಿಯ ಪುತ್ರನಾದ ಅರ್ಚಿರ ನಾಮಕನ ಅಗ್ನಿ ಮತ್ತು ಜ್ಯೋತಿ ಎಂಬ ಎರಡು ರೂಪದ ದೇವತೆಗಳಿಂದ ಸ್ವಾಗತ ಪಡೆದು ಅವರಿಂದ ಅವರು ಮುಂದೆ ಕಳಿಸ್ತಾರೆ. ಈ ಒಂದು ಸ್ಟೇಷನ್ ಇಂದ ಒಂದು ಸ್ಟೇಷನ್ ಮುಂದೆ ಕಳಿಸ್ಬೇಕು, ಅಲ್ಲಿ ಅವ್ರು ಮುಂದೆ ಕಳಿಸ್ಬೇಕು. ಕಳಿಸಿದ್ರೆ ಅಲ್ಲಿಂದ ಮತ್ತೊಂದು ಲೋಕಕ್ಕೆ ಹೋಗ್ತಾರೆ. ಅದು ವಾಯುಲೋಕ. ಆದಿವಾಹಿಕ ಅನ್ನುವ ಪ್ರಧಾನ ವಾಯುವಿನ ಪುತ್ರ, ಹೀಗೆ ಪ್ರಧಾನ ಅಗ್ನಿಯ ಪುತ್ರನಾದ ಅರ್ಚಿಯ ಲೋಕದಿಂದ ಪ್ರಧಾನ ವಾಯು ಪುತ್ರನಾದ ಆದಿವಾಹಿಕ. ಆದಿವಾಹಿಕ ಅಂತಂದ್ರೆ ಅದು ಚೆಕ್ಪೋಸ್ಟ್ ಇದ್ದಾಗ ಅಲ್ಲಿಂದ ಮುಂದೆ ಕಳಿಸ್ಬೇಕು. ಅತಿವಾಹನ ಮುಂದೆ ಕಳಿಸೋದ್ರಲ್ಲಿ ಹೋಗಿ ನಮ್ಮ ಚೆಕ್ಪೋಸ್ಟ್ ಅನ್ನು ಸೀರಾ ಕಳಿಸಬೇಕು. ಆದಿವಾಹಿಕ ನಾಮಕನಾದ ವಾಯುಲೋಕಕ್ಕೂ ಅದನ್ನು ಇಲ್ಲಿ ಬಿಟ್ಟಿದ್ದಾರೆ. ಅರ್ಚಿಷಂ ಅಭಿಸಂಭವಂತಿ ಅರ್ಚಿಷೋ ಅಹಹ ಅಲ್ಲಿಂದ ಹಗಲಿನ ಅಭಿಮಾನಿ ದೇವತೆಯ ಉತ್ತರ ಕೊಡುತ್ತಾರೆ. ಯಾರು ಅತಿವಾಹಿಕ ಹಗಲಿನ ಅಭಿಮಾನಿ ದೇವತೆಯ ಹತ್ರ, ಹಗಲಿನ ಅಭಿಮಾನಿ ದೇವತೆ ಹತ್ರ ಹೋಗುವಾಗ ಇಬ್ಬರಿಬ್ಬರು ಸೇವೆ ಮಾಡ್ತಾರೆ. ಹಗಲಿನ ದೇವತೆ ಮತ್ತು ಮಧ್ಯಾಹ್ನದ ದೇವತೆ, ಇವರಿಬ್ಬರೊಟ್ಟಿಗೆ ಹಗಲಿನ ಅಭಿಮಾನಿ ದೇವತೆಗಳ ಲೋಕದಲ್ಲಿ ಇವರನ್ನ ಸ್ವಾಗತಿಸಿ ಹಗಲು ಮತ್ತು ಮಧ್ಯಾಹ್ನ ಅಭಿಜಿತ್ ದೇವತೆ. ಆಮೇಲೆ ಅಹಶ್ ಅಭಿಮಾನಿ ದೇವತೆಗಳು ಮುಂದೆ ಕಳಿಸ್ತಾರೆ. ಅಲ್ಲಿಂದ ಮುಂದಿನ ಸ್ಟೇಷನ್ ಶುಕ್ಲಪಕ್ಷದ ಅಭಿಮಾನಿ ದೇವತೆ. ಶುಕ್ಲಪಕ್ಷದ ಅಭಿಮಾನಿ ದೇವತೆ ಹತ್ರ ಹೋಗುವಾಗಲೂ ಅಲ್ಲಿ ಇಬ್ಬರು ಇರ್ತಾರೆ ಸಿಂಹಿಗೆ, ಶುಕ್ಲಪಕ್ಷದ ದೇವತೆ ಮತ್ತು ಪೂರ್ಣಿಮೆಯ ದೇವತೆ. ಪುಣ್ಯಮಯ ದೇವತೆ ಇವರಿಬ್ಬರು ಅಲ್ಲಿ ಸನಿಸಿ ಕೊಡ್ತಾರೆ. ಇದು ಮೂರನೇ ಅಗ್ನಿ ಆಯಿತು, ಆಮೇಲೆ ಅತಿವಾಹಿತ ವಾಯುವಾಯಿತು, ಅಹಸ್ಸು ಆಯಿತು, ಆಮೇಲೆ ಶುಕ್ಲಪಕ್ಷ. ನಾಲ್ಕನೇ ಸ್ಟೇಷನ್ ಶುಕ್ಲಪಕ್ಷ. ಶುಕ್ಲಪಕ್ಷದ ದೇವತೆ ಮತ್ತು ಪುಣ್ಯಮಯ ದೇವತೆ ಅಲ್ಲಿ ಅದರ ನಂತರ ಅದೇ ಅಹಹ ಅಹ್ನಃ ಆಪೂರ್ಯಮಾಣ ಪಕ್ಷಂ ಹೇಳಿದ್ರೆ ಅರ್ಚಿಷಂ ಅಭಿಸಂಭವಂತಿ ಅರ್ಚಿಷೋ ಅಹಹ ಅಹ್ನಃ ಆಪೂರ್ಯಮಾಣ ಪಕ್ಷಂ. ಆಪೂರ್ಯಮಾಣ ಪಕ್ಷಂ ಅಂದ್ರೆ ತುಂಬುವ ಪಕ್ಷ, ತುಂಬುವ ಪಕ್ಷ ಶುಕ್ಲಪಕ್ಷ. ಕ್ರಾಸವಾಗುವ ಪಕ್ಷ ಅಂದ್ರೆ ಕೃಷ್ಣ ಪಕ್ಷ. ತುಂಬಿ ಕಲೆ ತುಂಬಿಕೊಳ್ಳುವ ಪಕ್ಷ ಆಪೂರ್ಯಮಾಣ ಪಕ್ಷ ಅಂತ ಹೇಳ್ತಾರೆ ಶುಕ್ಲಪಕ್ಷ. ಶುಕ್ಲಪಕ್ಷದ ದೇವತೆಗಳು ಕುಣ್ಣಿಮೆಯ ದೇವತೆಯು ಸಿಕ್ಕಿದ್ರು, ಭೇಟಿ ಆಯಿತು. ಅಲ್ಲಿಂದ ಮುಂದೆ ಆ ಪೂರ್ಯಮಾಣ ಪಕ್ಷಾದ್ಯಾಷಡುದೇತಿ ಮಾಸಾಂ ಸ್ಥಾನ್. ಅದರ ನಂತರ ಉತ್ತರಾಯಣದ ದೇವತೆ ಮಾಡಿದೆವು. ಮತ್ತು ಮಕರ ಸಂಕ್ರಮಣದ ಇಷ್ಟು ಜನ ಆರು ಎರಡು ಎಂಟು ಜನ ಸ್ವಾಗತ ಮಾಡ್ತಾರೆ. ಮಕರ ಸಂಕ್ರಮಣದ ದೇವತೆ ಉತ್ತರಾಯಣದ ಆರು ತಿಂಗಳುಗಳ ಮಾಸಾಭಿಮಾನಿಗಳು ಮತ್ತು ಉತ್ತರಾಯಣದ ದೇವ ಈ ಇಷ್ಟು ಮಂದಿ ಅಲ್ಲಿಂದ ಅದನ್ನೇ ಉದಕ್ ಮಹಾ ಶುಕ್ಲಪಕ್ಷ ಉದಕ್ ಅಲ್ಲಿ ಹೋದಾಗ ಅಲ್ಲಿಂದ ಈಗ ಮೊದಲು ಅಂದ್ರೆ ಅತಿವಾಹಿಕ ವಾಯು ಅಲ್ಲಿಂದ ಆಹಾಹ ಅಲ್ಲಿಂದ ಶುಕ್ಲಪಕ್ಷ ಆಮೇಲೆ ಉತ್ತರಾಯಣ ಉತ್ತರಾಯಣದಿಂದ ಐದನೇ ಸ್ಟೇಜ್ ಐದನೇ ಸ್ಟೇಷನ್ ಅಲ್ಲಿಂದ ಅಹಹ ಉದಕ್ ಸಂಬೋಧಿಸಲಾಗುತ್ತ ಉತ್ತರಾಯಣ ದೇವತೆಗಳು ಆರು ತಿಂಗಳು ಉತ್ತರಾಯಣದ ಆರು ತಿಂಗಳುಗಳ ದೇವತೆಗಳು ಮತ್ತು ಮಕರ ಶಂಕರನ ಎಲ್ಲ ಒಟ್ಟಿಗೆ ಸೇರಿ ಅಲ್ಲಿಂದ ಮುಂದೆ ಕಳಿಸ್ತಾರೆ. ಅಲ್ಲಿಂದ ವತ್ಸರಾಭಿಮಾನಿ ಸಂವತ್ಸರದ ಅಭಿಮಾನಿ ದೇವತೆ ಸಂವತ್ಸರಾಭಿಮಾನಿ ದೇವತೆಯನ್ನು ಕಟ್ಟಿ ಹೋಗುತ್ತಾರೆ. ಉದಕ್ ಸಂವತ್ಸರಂ ತಥಾ ಸಂವತ್ಸರಾಭಿಮಾನಿ ದೇವತೆಯಿಂದ ಮುಂದಕ್ಕೆ ತಟಿತು. ಇಲ್ಲಿ ಸಂವತ್ಸರಂ ಅಂತ ಹೇಳಿದ್ಮೇಲೆ ಸಂವತ್ಸರಾದ ಆದಿತ್ಯಂ ಸಂವತ್ಸರ ದೇವತೆಯಿಂದ ನೇರ ಅಲ್ಲಿಂದ ಇದು ಕಾಲ ದೇವತೆಗಳಾದ ಇವರೆಲ್ಲ ಕಾಲಾಭಿಮಾನ ದೇವತೆಗಳಾದ ಹಗಲು ಶುಕ್ಲಪಕ್ಷ ಉತ್ತರಾಯಣ ಕಾಲಾಭಿಮಾನ ದೇವತೆಗಳಾದ ಮೇಲೆ ಅದಕ್ಕೆ ಕಾಲದಲ್ಲಿ ಮೃತಿ ಎತ್ತರ ಕಾಲ ಇರುತ್ತಾ ಅಂತ ಗೀತೆಯಲ್ಲಿ ಕೃಷ್ಣ ಕಾಲದಲ್ಲಿ ಸಾಯುವುದಿಲ್ಲ. ಆ ಉತ್ತರಾಯಣ ಕಾಲದಲ್ಲಿ ಸತ್ತವನಿಗೆ ಮೋಕ್ಷ ಆಗುವುದಿಲ್ಲ, ಆ ಕಾಲಾಭಿಮಾನ ದೇವತೆಗಳನ್ನು ಸೇರಿದವನಿಗೆ ಮೋಕ್ಷ ಆಗುವುದಷ್ಟೇ. ಅದು ಉತ್ತರಾಯಣದಲ್ಲಿ ಸತ್ತುಕೊಳ್ಳೆ ಮೋಕ್ಷಕ್ಕೆ ಹೋಗುವುದಿಲ್ಲ ಯಾರು, ದಕ್ಷಿಣದಲ್ಲಿ ಸತ್ತವರೆಲ್ಲ ನರಕಕ್ಕೆ ಹೋಗುವುದಿಲ್ಲ. ಅವ್ರು ಕೆಲವು ತಪ್ಪದೆ ಉತ್ತರಾಯಣ ಸತ್ರ ಒಳ್ಳೆಯದು ದಕ್ಷಿಣ ಸತ್ರ ಒಳ್ಳೆ ಎಲ್ಲ ಭಾಗಗಳು. ಅದರಿಂದ ಅವರ ಆಯುಸ್ಸು ತೀರಿದಾಗ ಸಾಯುವುದು ಉತ್ತರಾಯಣದಲ್ಲಿ ಸತ್ತವರು ಏಕೆ ಇರುತ್ತಾರೆ ದಕ್ಷಿಣಾಯಣದಲ್ಲಿ ಪುಣ್ಯಾತ್ಮರು ದಕ್ಷಿಣಾಯಣದಲ್ಲಿ ಇರುತ್ತಾರೆ. ಅದನ್ನ ದಕ್ಷಿಣಾಯಣದಲ್ಲಿ ಮತ್ತು ಉತ್ತರಾಯಣ ಅನ್ನೋದು ಸಾಯುವ ಕಾಲಕ್ಕೆ ಸಂಬಂಧಪಟ್ಟದಲ್ಲ, ಹೋಗಿ ಸೇರುವ ಕಾಲಾಭಿಮಾನಿ ದೇವತೆಗಳಿಗೆ ಸಂಬಂಧಪಟ್ಟದ್ದು. ಎತ್ತರ ಕಾಲೇ ಆಮೇಲೆ ಅಲ್ಲಿಂದ ಸಂವತ್ಸರಾಭಿಮಾನ ದೇವತೆಗಳ ಹತ್ರದಿಂದ ಸಂವತ್ಸರಾದ ಆದಿತ್ಯಂ ಕಾಲಾಭಿಮಾನ ದೇವತೆಗಳಿಂದ ಕಾಲ ನಿಯಾಮಕನಾದ ಸೂರ್ಯಚಂದ್ರ ಹತ್ರ ಹೋಗ್ತಾರೆ ಅಂತ ಹೇಳಿ ನೇರ ಸೂರ್ಯನ ಅನ್ಬಿಟ್ಟಾರೆ. ಅದ್ರ ಮಧ್ಯೆ ಇನ್ನು ಕೆಲವು ಲೋಕಗಳಿದೆ. ಇಷ್ಟ ಆಯ್ತಲ್ಲ ಆರನೇ ಸ್ಟೇಷನ್ ಬಂದೆವು ನಾವು. ಆಮೇಲೆ ತಟಿತಂ ವಿದ್ಯುತ್ತಿನ ದೇವತೆ, ವಿದ್ಯುತ್ತಿನ ದೇವತೆ. ಈ ದೇವತೆಗಳ ಇವರಿಗೆ ಬರೆಯ ಹೆಸರು ವಿದ್ಯುತ್ ಅಂತ ತಟಿತು ಅಂತ ಹೆಸರವರಿಗೆ ಅವರಿಗೆ ಬೇರೆ ಹೆಸರುಗಳನ್ನು ಹಗಲು ಹಗಲಿನ ದೇವತೆ ಹಗಲು ಅಂತ ಹೆಸರು ಅವರಿಗೆ ಬೇರೆ ಆ ದೇವತೆ ಹೆಸರುಗಳನ್ನು ಶಾಸ್ತ್ರಕಾರ ಹೇಳುವುದಿಲ್ಲ. ಅಲ್ಲಿ ಕೂಡ ಅಲ್ಲಿಂದ ವಿದ್ಯುಲ್ಲೋಕಕ್ಕೆ ಹೋಗ್ತಾರೆ. ಅಲ್ಲಿಂದ ವರುಣಂಚಾಥ ವರುಣನ ಹತ್ರ ಹೋಗ್ತಾರೆ ಜಲಾಭಿಮಾನ. ಆಮೇಲೆ ದಕ್ಷ ಪ್ರಜಾಪತಿ ಹತ್ರ ಹೋಗ್ತಾರೆ. ಅಲ್ಲಿಂದ ಪ್ರಜಾಪತ್ ಸೂರ್ಯಮೇವ ತಟಿತಂ ವರುಣಂಚಾಥ ಪ್ರಜಾಪತಿ ಸೂರ್ಯ ಸೂರ್ಯನ ಹತ್ರ ಅಲ್ಲಿಂದ ಮತ್ತೆ ಅಲ್ಲಿ ತಟಿತ್ ವರುಣ ಪ್ರಜಾಪತಿ ಮೂರು ಜನರನ್ನು ಬಿಟ್ಟಿದ್ದಾರೆ. ಸೂರ್ಯನ ಹತ್ರ ಹೋಗಿ ಸೇರಲಿಲ್ಲ. ಈಗ ಹಾಗಾದ್ರೆ